ಸಮಯ 6:51. ಕೇಳಿ ಕಿಸಾನ್ವಾಣಿ. ಕಿಸಾನ್ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾಲಿಂಗ ಸರ್ಕಾರ ರೈತ ಬಾಂಧವರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇನ್ನು ಮುಂದೆ ಕೇಳಿ ಡಾಕ್ಟರ್ SY ವಾಲಿ ಅವರೊಂದಿಗೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ಮಾತುಕತೆ. ಇವರನ್ನ ಮಾತನಾಡಿಸುತ್ತಾರೆ SS ಚೋಳಿನ್. ಆತ್ಮೀಯ ರೈತ ಬಾಂಧವರೇ, ತಮಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದೊಳಗೆ ವಿಶೇಷವಾಗಿ ನಮ್ಮಲ್ಲಿ ಮೊದಲಿಂದಲೂ ಒಂದು ನೈಸರ್ಗಿಕ ಕೃಷಿ ಬಗ್ಗೆ ಆಗಲಿ, ಅಂದರೆ ಸಾವಯವ ಕೃಷಿ ಆಗಲಿ, ಮತ್ತು ಇತ್ತೀಚೆಗೆ ಹೆಚ್ಚು ಒಂದು ಪ್ರಾಧಾನ್ಯಕ್ಕೆ ಬರ್ತಾ ಇರುವಂತಹ ನಿರವಯವ ಬೇಸಾಯ ಆಗಲಿ, ಅಂದರೆ ಇನಾರ್ಗ್ಯಾನಿಕ್ ಬೇಸಾಯ ಆಗಲಿ, ಯಾಕಂದರೆ ಈ ನಿರವಯವ ಏನು ಇನಾರ್ಗ್ಯಾನಿಕ್ ಬೇಸಾಯ ಕ್ರಮದಿಂದಲೇ ಹಸಿರು ಕ್ರಾಂತಿ ಆಯಿತು, ನಮ್ಮಲ್ಲಿ ಸಾಕಷ್ಟು ಬೆಳವಣಿಗೆ ಆಯಿತು, ಹೆಚ್ಚು ಹೆಚ್ಚು ನಾವು ಇಳುವರಿಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಸೊ ಒಟ್ಟಾರೆ ಈ ಒಂದು ನಮ್ಮ ಬೆಳೆಗಳ ನಿರ್ವಹಣೆಯನ್ನು, ಆಮೇಲೆ ವಿಶೇಷವಾಗಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡೋ ನಿಟ್ಟಿನೊಳಗೆ ಏನು ಮಾಡಿದ್ರೆ ಅಲ್ಲಿ ಒಂದು ಪೋಷಕಾಂಶಗಳು ಯಾವಾಗಲೂ ಇರ್ತವೆ, ಮತ್ತು ಅವು ಆ ಪೋಷಕಾಂಶಗಳಿಂದ ನಮ್ಗೆ ಬೇಕಾದಂಥ ಬೆಳೆಯನ್ನು ಸಮೃದ್ಧವಾಗಿ ಪಡ್ಕೊಳ್ಬೋದು, ಈ ವಿಷಯ ಕುರಿತಂತೆ ನಾವು ಸಾಕಷ್ಟು ಚರ್ಚೆ ಮಾಡ್ತಾನೆ ಇದ್ದೀವಿ. ಇವತ್ತು ನಮ್ಮ ಜೊತೆಗೆ ಈ ಪೋಷಕಾಂಶಗಳ ನಿರ್ವಹಣೆ ಕುರಿತಂತೆ ಬೆಳಕು ಚೆಲ್ಲಕ್ಕೆ ಡಾಕ್ಟರ್ SY ವಾಲಿ ಅವರು ಬಂದಿದ್ದಾರೆ. ಅವರು ಕಾರ್ಯಕ್ರಮ ಸಂಯೋಜಕರು, ಕೃಷಿ ವಿಜ್ಞಾನ ಕೇಂದ್ರ ಹಿಟ್ನಳ್ಳಿ ಫಾರ್ಮ್ ವಿಜಯಪುರ ಇಲ್ಲಿ ವಿಜ್ಞಾನ ಕೆಲಸ ಮಾಡ್ತಾ ಇದ್ದಾರೆ. ಅವರಿಂದ ನಾವು ಸಮಗ್ರವಾಗಿ ಮಾಹಿತಿಯನ್ನು ಮಾಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ SY ವಾಲಿ ಅವರೇ. ನಮಸ್ಕಾರ. ನಮ್ಮ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಸ್ವಾಗತ. ನಮಸ್ಕಾರ. ಪ್ರಪ್ರಥಮವಾಗಿ ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಮಾಡ್ಕೊಡ್ಬೋದು ಅಂದರೆ ಏನು ಈ ಪೋಷಕಾಂಶಗಳ ನಿರ್ವಹಣೆ ಅಂದರೆ ಏನು, ಯಾಕೆ ಮಾಡ್ಕೋಬೇಕಾಗುತ್ತೆ ನಾವು ಪೋಷಕಾಂಶಗಳು, ಅದರ ಬಗ್ಗೆ ಹೆಚ್ಚು ಲಕ್ಷ್ಯ ಯಾಕೆ ಕೊಡಬೇಕು ನಾವು? ಇಂದಿನ ಒಂದು ಕೃಷಿ ಚಟುವಟಿಕೆಗಳಲ್ಲಿ ಈ ಸಸ್ಯಗಳ ಪೋಷಕಾಂಶಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕಾಗಿದೆ. ಇಲ್ಲಿ ನಾವು ಪೋಷಕಾಂಶ ನಿರ್ವಹಣೆ ಅಂತ ಬಂದಾಗ ಸಸ್ಯಗಳಿಗೆ ಸುಮಾರು 16 ಪೋಷಕಾಂಶಗಳು ಬೇಕಾಗ್ತವೆ. ಇವುಗಳಲ್ಲಿ ಆಮ್ಲಜನಕ, ಇಂಗಾಲ, ಜಲಜನಕ ಇವು ನಿಸರ್ಗದಿಂದ ಸಿಗತಕ್ಕಂಥ ಪೋಷಕಾಂಶಗಳು. ಇನ್ನು ಮುಖ್ಯವಾಗಿ ಈ ಸಾರಜನಕ, ರಂಜಕ, ಪೊಟ್ಯಾಶ್ ಇವು ನಾವು ಬೆಳೆಗಳಿಗೆ ಕೊಡಬೇಕಾದಂಥ ಮುಖ್ಯ ಅಥವಾ ಪ್ರಧಾನ ಪೋಷಕಾಂಶಗಳು. ಇವುಗಳ ಜೊತೆಗೆ ಮ್ಯಾಗ್ನೇಷಿಯಂ, ಕ್ಯಾಲ್ಸಿಯಂ, ಗಂಧಕ ಇವು ಸೂಕ್ಷ್ಮ ಪೋಷಕಾಂಶಗಳು ಅಂತ ಹೇಳ್ತೀವಿ. ಇಲ್ಲಿ ಈ 16 ಪೋಷಕಾಂಶಗಳನ್ನ ಕೊಟ್ಟಾಗ ನಾವು ಅದಕ್ಕೆ ಒಂದು ಪರಿಪೂರ್ಣತೆ ಪೋಷಕಾಂಶ ನಿರ್ವಹಣೆ ಅಂತ ಹೇಳಬಹುದು. ಈ ಇದನ್ನು ಮಾಡುವಂತಹ ಉದ್ದೇಶ ಒಂದು ಮಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳುವುದು, ಮಣ್ಣಿನ ಗುಣಧರ್ಮಗಳನ್ನು ಕಾಪಾಡಿಕೊಳ್ಳುವುದು ಹಾಗೂ ಹೆಚ್ಚಿನ ಇಳುವರಿಯನ್ನು ತೆಗೆದುಕೊಳ್ಳುವುದು, ಇವು ಮೂರು ಮುಖ್ಯ ಉದ್ದೇಶಗಳು. ಈ ಉದ್ದೇಶಗಳನ್ನು ಈಡೇರಬೇಕಾದ್ರೆ ನಾವು ಸಮಗ್ರ ಪೋಷಕಾಂಶ ನಿರ್ವಹಣೆಯನ್ನು ಮಾಡಿಕೊಂಡಾಗ ಮಾತ್ರ ಇದು ಸಾಧ್ಯ. ಇಲ್ಲಿ ನಾವು ಸಾವಯವ ಮೂಲದ ಗೊಬ್ಬರಗಳನ್ನು ಉಪಯೋಗಿಸುವ ಜೊತೆಗೆ ರಸಗೊಬ್ಬರಗಳು ಕೂಡ ನಾವು ಉಪಯೋಗ ಮಾಡುವುದರಿಂದ ಒಂದು ಬೆಳೆಗೆ ಬೇಕಾದಂಥ ಪೋಷಕಾಂಶಗಳ ಲಭ್ಯತೆ ಹಾಗೂ ಅವು ಸಮರ್ಪಕ ಪ್ರಮಾಣದಲ್ಲಿ ದೊರೆಯುವಂತಾಗಬೇಕು ಮತ್ತು ಮಣ್ಣಿನ ಗುಣಲಭಗಳು ಕೂಡ ಏನು ಏರುಪೇರಾಗಲಿದೆ ಒಂದು ಒಳ್ಳೆಯ ಸುಸ್ಥಿತಿಯಲ್ಲಿ ಇಡಬೇಕು. ಈ ರೀತಿ ನಾವು ಒಂದು ಗಮನದಲ್ಲಿ ಇಟ್ಟುಕೊಂಡು ಈ ಸಮಗ್ರ ಪೋಷಕಾಂಶ ನಿರ್ವಹಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ನಾವು ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ಒಂದು ದೇಶದ ಒಟ್ಟಾರೆ ಆಹಾರ ಒಂದು ಬೆಳೆಗಳ ಉತ್ಪಾದನೆ ಬಹಳ ಕಡಿಮೆ ಇತ್ತು, ಸುಮಾರು 50 ಟನ್ ಇತ್ತು. ಆವಾಗ ಜನಸಂಖ್ಯೆ ಕೂಡ ಕಡಿಮೆ ಇತ್ತು, ಆದರೆ ಜನಸಂಖ್ಯೆಯ ಒಂದು ಹೆಚ್ಚಾಗುತ್ತಿರತಕ್ಕಂಥ ವೇಗ ಬಹಳ ಹೆಚ್ಚಿನ ವೇಗದಲ್ಲಿ ಬೆಳೀತಾ ಇದೆ. ಆದರೆ ಅದೇ ರೀತಿಯಲ್ಲಿ ನಮ್ಮ ಆಹಾರ ಉತ್ಪಾದನೆಯನ್ನು ಕೂಡ ನಾವು ಅಂದರೆ ಒಂದು ಜನಸಂಖ್ಯೆಯ ಬೆಳವಣಿಗೆಗೆ ಅನುಗುಣವಾಗಿ ನಾವು ಇವತ್ತು ಆಹಾರ ಉತ್ಪಾದನೆ ನಾವು ಮಾಡ್ತಾ ಇದ್ದೇವೆ. ಹೆಚ್ಚು ಇವತ್ತು ನಾವು ಸುಮಾರು 720 ಮಿಲಿಯನ್ ಟನ್ ಅಷ್ಟು ಉತ್ಪಾದನೆ ಮಾಡಿ ಒಂದು ನಮ್ಮ ದೇಶದ ಒಂದು ಜನತೆಯ ಆಹಾರ ಭದ್ರತೆಗೆ ಇವತ್ತು ನಾವು ಸಾಕ್ಷಿಯಾಗಿದ್ದೇವೆ. ಇಲ್ಲಿ ಇವತ್ತು ನಾವು ಕೃಷಿ ಸಾಗುವಳಿಗೆ ಇರತಕ್ಕಂಥ ಭೂಮಿ ಕಡಿಮೆ ಆಗಿದ್ರೂ ಸಹಿತ ಹೆಚ್ಚಿನ ಒಂದು ಉತ್ಪಾದನೆ ಮಾಡಿ ಆಹಾರ ಉತ್ಪಾದನೆ ಹೆಚ್ಚಿಗೆ ನಾವು ಮಾಡ್ತಿದ್ದೇವೆ. ಮುಖ್ಯವಾಗಿ ಇದಕ್ಕೆ ಕಾರಣ ಈ ಒಂದು ಹಸಿರು ಕ್ರಾಂತಿ. ಹಸಿರು ಕ್ರಾಂತಿಯಿಂದ ನಮ್ಮ ಒಂದು ಆಗಿನ ಸ್ಥಿತಿಯಲ್ಲಿ ನಮ್ಮ ಆಹಾರ ಉತ್ಪಾದನೆ ಬಹಳ ಕಡಿಮೆ ಇತ್ತು. ನಾವು ಆಹಾರಕ್ಕಾಗಿ ಬೇರೆ ದೇಶಗಳಿಗೆ ಒಂದು ಕೈ ಒಡುವಂಥ ಒಂದು ಪರಿಸ್ಥಿತಿ, ಶೋಚನೀಯ ಪರಿಸ್ಥಿತಿ ಇತ್ತು. ಅಂಥ ಒಂದು ಪರಿಸ್ಥಿತಿಯಿಂದ ಪಾರು ಮಾಡಿದ್ದು ಈ ಹಸಿರು ಕ್ರಾಂತಿ. ಈ ಹಸಿರು ಕ್ರಾಂತಿಯ ಅಲ್ಲಿ ಮುಖ್ಯ ಒಂದು ಕೊಡುಗೆ ಅಂದರೆ ಹೆಚ್ಚಿನ ಒಂದು ಆಹಾರ ಉತ್ಪಾದನೆ ಹಾಗೂ ಈ ಹೆಚ್ಚಿನ ಆಹಾರ ಉತ್ಪಾದನೆ ಮಾಡಲಿಕ್ಕೆ ಮುಖ್ಯವಾಗಿ ಒಳ್ಳೆಯ ತಳಿಗಳು ಅಂದರೆ ಹೆಚ್ಚು ಇಳುವರಿ ಕೊಡತಕ್ಕಂಥ ತಳಿಗಳು ಹಾಗೂ ಅವುಗಳ ಒಂದು ಪೋಷಕಾಂಶ ನಿರ್ವಹಣೆ ಮತ್ತು ಆ ಬೆಳೆಗಳಿಗೆ ಬರತಕ್ಕಂಥ ಕೀಟ ಹಾಗೂ ರೋಗಗಳ ನಿರ್ವಹಣೆಯನ್ನು ನಾವು ಅತ್ಯಂತ ಪರಿಣಾಮಕಾರಿಯಾಗಿ ಮಾಡಿ ಅಂದರೆ ರಸಗೊಬ್ಬರಗಳ ಉಪಯೋಗ, ಕೀಟನಾಶಕಗಳ ಉಪಯೋಗ ಇವೆಲ್ಲವುಗಳಿಂದ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡಿ ನಮ್ಮ ಒಂದು ದೇಶವನ್ನು ಆಹಾರ ಸಮಸ್ಯೆಯಿಂದ ಪಾರು ಮಾಡಿದ್ದು ಈ ಹಸಿರು ಕ್ರಾಂತಿ. ಇಲ್ಲಿಂದ ಮುಂದೆ ಒಂದು ಸ್ವಲ್ಪ ಕೆಲವೊಂದು ಒಂದು ಕೃಷಿ ಚಟುವಟಿಕೆಗಳಲ್ಲಿ ಅಥವಾ ಬೆಳೆಗಳ ಒಂದು ಬೇಸಾಯದಲ್ಲಿ ನಾವು ಹೆಚ್ಚೆಚ್ಚು ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನು ಉಪಯೋಗ ಮಾಡುತ್ತಾ ಸಾವಯವ ಗೊಬ್ಬರಗಳನ್ನು ಕಡಿಮೆ ಮಾಡುತ್ತಾ ಬಂದಾಗ ಆ ಮಣ್ಣಿನ ಒಂದು ಗುಣಧರ್ಮಗಳಲ್ಲಿ ಏರುಪೇರಾಗಿ ಸ್ವಲ್ಪ ಸಮಸ್ಯೆಗಳು ನಮಗೆ ಕಂಡು ಬಂದಿವೆ. ಇವತ್ತು ಮಣ್ಣು ತನ್ನ ಒಂದು ಉತ್ಪಾದಕತೆಯನ್ನು ಕಡಿಮೆ ಕಳ್ಕೊಳ್ತಾ ಇದೆ, ಬೆಳೆ ಇಳುವರಿ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇಲ್ಲ. ಸಾಕಷ್ಟು ಪ್ರದೇಶಗಳಲ್ಲಿ ಈ ಸಮಸ್ಯೆಗಳು ಇರುವುದರಿಂದ ವಿಚಾರ ಮಾಡಿದಾಗ ಒಂದು ಪೋಷಕಾಂಶ ನಿರ್ವಹಣೆಯಲ್ಲಿ ಅಸಮತೋಲನೆ ಇದ್ದಿದ್ದರಿಂದ ಈ ರೀತಿ ಆಗಿದೆ ಅಂತ ಕಂಡು ಬಂದಿದೆ. ಅಂದರೆ ನಾವು ಸಾವಯವ ಗೊಬ್ಬರಗಳಿಂದ ವಿಮುಖರಾಗಿ ರಸಗೊಬ್ಬರಗಳಿಗೆ ಹೆಚ್ಚು ನಾವು ಮಹತ್ವ ಕೊಟ್ಟು ಒಂದು ಅಸಮತೋಲನ ರೀತಿಯಲ್ಲಿ ನಾವು ಪೋಷಕಾಂಶ ನಿರ್ವಹಣೆ ಮಾಡಿದಾಗ ಇಳುವರಿ ಮೇಲೆ ಹಾಗೂ ಮಣ್ಣಿನ ಮೇಲೆ ಪರಿಣಾಮ ಬೀರಿ ಅವು ತಮ್ಮ ಒಂದು ಅವುಗಳ ಒಂದು ಹೆಚ್ಚು ಇಳುವರಿ ಕೊಡತಕ್ಕಂಥ ಸಾಮರ್ಥ್ಯ ಆಗಲಿ ಅಥವಾ ಒಳ್ಳೆಯ ಗುಣಧರ್ಮಗಳು ಮಣ್ಣಿನ ಗುಣಧರ್ಮಗಳು ಹಾಳಾಗಿದ್ದು ನಮಗೆ ಕಂಡು ಬಂದಿದೆ. ಇದಕ್ಕೆ ಒಂದೇ ಒಂದು ಪರಿಹಾರ ಅಂದ್ರೆ ಈ ಸಮಗ್ರ ಪೋಷಕಾಂಶ ನಿರ್ವಹಣೆ. ಇದು ಇಂದಿನ ಒಂದು ಕೃಷಿಯಲ್ಲಿ ಅತ್ಯಂತ ಪ್ರಸ್ತುತವಾದಂಥ ಅಂಶ. ಹಾಂ, ಡಾಕ್ಟರ್ ವಾಲಿಯವರ, ಅಂದರೆ ವಿಸ್ತೃತವಾಗಿ ಬೆಳಕು ಚೆಲ್ಲಿದ್ರೆ ಏನು ಅಂದರೆ ಸಮಗ್ರ ಒಂದು ಪೋಷಕಾಂಶ ನಿರ್ವಹಣೆ ಯಾಕೆ ಬೇಕಾಗ್ತದೆ? ಆ ಮಣ್ಣೆ ಒಂದು ಫಲವತ್ತಾಗಿ ಇರಲಿಕ್ಕೆ ಸಾಧ್ಯ ಇದ್ರೆ ಮಾತ್ರ ಏನಾದರೂ ಬೆಳೆ. ಈಗ ನೋಡ್ರಿ, ನಾವು ಅಂದರೆ ಜಾಸ್ತಿ ಬೆಳಿಬೇಕು ಅಂತ ಹೋಗಿ ನಾವು ರಾಸಾಯನಿಕಗಳ ಉಪಯೋಗ ಮಾಡಿ ಈಗೇನಾಗಿದೆ ನಮ್ಮ ಮಣ್ಣು ಬರಡ್ ಆಗ್ತಾ ಇದೆ. ನೀವು ಹೇಳ್ತಾ ಇದ್ದೀರಿ ಅಂದರೆ ಮೊದಲು ನಾವು ನಮ್ಮ ಸಾಂಪ್ರದಾಯಿಕ ಕೃಷಿ ಏನಿತ್ತು ಮೊದಲು? ಉದಾಹರಣೆಗೆ ಒಂದು ಅಡವಿ ತೊಗೊಂಡ್ರೆ ಅಡವಿಯಲ್ಲಿ ಯಾರೂ ಹೇಳಬೇಕಾಗಿಲ್ಲ, ಅಲ್ಲಿ ಹೋಗಿ ಮಣ್ಣು ಹುಟ್ಟಿದರೆ ಸಾಕು, ಫಲವತ್ತತೆ ಕಂಡೇ ಕಾಣ್ತದೆ. ಯಾಕಂದರೆ ಅಲ್ಲಿ ಯಾರೂ ಒಂದು ಸಹವಾಸ ಇಲ್ಲ. ಅಲ್ಲಿ ಅಂದರೆ ಅಲ್ಲಿ ಮಣ್ಣಿಗೆ ಬೇಕಾದಂಥ ಜೀವಕೋಟಿಗಳ ಒಂದು ನಿರ್ಮಾಣ ಆಗಿರ್ತದೆ ಮತ್ತು ಅಲ್ಲಿ ಬೇಕಾದಂಥ ಮುಚ್ಚಳಿಕೆ ಇರ್ತದೆ. ತನ್ನಿಂತಾನೆ ನೈಸರ್ಗಿಕವಾಗಿ ಸಿಗುವಂಥ ಒಂದು ಗೊಬ್ಬರ, ಮಣ್ಣು ಫಲವತ್ತತೆ ತನ್ನಿಂತಾನು ಉಳ್ಳಲಿಕ್ಕೆ ಒಂದು ಅವಕಾಶ ಅಲ್ಲಿದೆ. ಮೊದಲು ಇತ್ತು ಖರೆ, ಆದರೆ ನಾವು ಹೆಚ್ಚಿನ ಆಸೆಗೆ ಬಿದ್ದು ಬಹುಶಃ ನಮ್ಮ ಜನಸಂಖ್ಯೆನೂ ಒಂದು ಕಾರಣ ಇರ್ಬೋದು ಅಥವಾ ಹೆಚ್ಚಿನ ಒಂದು ವ್ಯಾಪಾರಿ ಬೆಳೆ ಮಾಡಬೇಕು ಅಂತ ಆ ಉದ್ದೇಶಕ್ಕೂ ಇರ್ಬೋದು. ಪ್ರಪ್ರಥಮವಾಗಿ ನೀವು ನಾವೀಗ ಮರಳಿ ಯತ್ನ ಮಾಡೋ ಅನ್ನೋದಕ್ಕೆ ಅಂತಂದರೆ ಗೋಟದ ಬೇಸಿಕ್ಸ್ ಅಂತಂದರೆ ಮರಳಿ ಮೊದಲಿದ್ದಕ್ಕೆ ಹೋಗೋಣಪ್ಪ ಅನ್ನೋ ಒಂದು ಕಾಲ ಈಗ ಬಂದದ ತಾವು ಹೇಳ್ತಾ ಇದ್ದೀರಿ. ಹಂಗೆ ಆ ನಿಟ್ಟಿನೊಳಗೆ ಈ ಸಾವಯವ ಕೃಷಿ ಪದ್ಧತಿಯೊಳಗೇನು ಮಣ್ಣಿನ ಒಂದು ಒಂದು ಫಲವತ್ತತೆಯನ್ನು ಕಾಪಾಡಿಕೊಳ್ಳೋ ನಿಟ್ಟಿನೊಳಗೆ ಯಾವ ರೀತಿ ಮತ್ತೆ ಪ್ರಯತ್ನ ಮಾಡಬಹುದು? ಮುಖ್ಯವಾಗಿ ಇಂದಿನ ಪರಿಸ್ಥಿತಿಯಲ್ಲಿ ಈ ಮಣ್ಣಿನ ಒಂದು ಫಲವತ್ತತೆಯನ್ನು ಕಾಪಾಡುವಂತಹ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಾಗ ನಾವು ಮುಖ್ಯವಾಗಿ ಪ್ರಾಧಾನ್ಯ ಕೊಡಬೇಕಾಗಿದ್ದು ಈ ಸಾವಯವ ಗೊಬ್ಬರಗಳಿಗೆ. ಸಾವಯವ ಗೊಬ್ಬರಗಳನ್ನು ಯಥೇಚ್ಛವಾಗಿ ಬಳಸಿ ಹೆಚ್ಚಿನ ಇಳುವರಿ ಪಡೆಯಲು ನಾವು ರಸಗೊಬ್ಬರಗಳನ್ನು ಮಿತವಾಗಿ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬಳಸಿದಾಗ ಮೊದಲನೇದಾಗಿ ಒಳ್ಳೆಯ ಇಳುವರಿ ಬರುತ್ತದೆ, ಎರಡನೇದಾಗಿ ಮಣ್ಣಿನ ಆರೋಗ್ಯ ಕಾಪಾಡಿ ಮತ್ತು ಅದರ ಫಲವತ್ತತೆ ನಿರಂತರವಾಗಿ ಇರ್ತದೆ. ಇಲ್ಲಿ ನಾವು ಸಾವಯವ ಗೊಬ್ಬರ ಅಂತ ವಿಷಯ ಬಂದಾಗ ಈ ಸಾವಯವ ಗೊಬ್ಬರ ನಾವೇ ತಯಾರಿಸಿಕೊಳ್ಳತಕ್ಕಂಥ ಒಂದು ಗೊಬ್ಬರ. ಇಲ್ಲಿ ಈ ಮೂರ್ನಾಲ್ಕು ಥರದ ಗೊಬ್ಬರಗಳನ್ನು ನಾವು ಸಾಮಾನ್ಯವಾಗಿ ನೋಡ್ತೀವಿ. ತಮಗೆಲ್ಲರೂ ಗೊತ್ತಿರುವಂತೆ ಮುಖ್ಯವಾದದ್ದು ತಿಪ್ಪೆ ಗೊಬ್ಬರ ಅಂತ ಹೇಳ್ತೀವಿ, ತಿಪ್ಪೆ ಗೊಬ್ಬರ ಅಥವಾ ಫಾರ್ಮ್ಯಾಡ್ ಮ್ಯಾನ್ಯೂರ್ ಅಂತ ಹೇಳ್ತೀವಿ, FYM ಅಂತ ಹೇಳ್ತೀವಿ. ಇದನ್ನು ನಾವು ಎಷ್ಟು ಬಳಸ್ತೀವಿ ಅಷ್ಟು ಭೂಮಿಗೆ ಒಳ್ಳೆಯದು. ಇದನ್ನು ಬಳಸುವುದರಿಂದ ಭೂಮಿಯ ಮಣ್ಣಿನ ಏನು ಗುಣಧರ್ಮಗಳಿರ್ತಾವೆ. ಈಗ ಮಣ್ಣು ಕೃಷಿಕರಿಗೆ ರೈತರಿಗೆ ಒಂದು ಜೀವಂತ ವಸ್ತು, ಅದರಲ್ಲಿ ನೀರಿದೆ, ಗಾಳಿ ಇದೆ, ಜೀವಿಗಳಿವೆ, ಹಾಗೂ ಪೋಷಕಾಂಶಗಳು ಅಂದರೆ ಖನಿಜ ಲವಣಗಳು ಇವೆಲ್ಲ ಇರುವುದರಿಂದ ರೈತರಿಗೆ ಅದೊಂದು ಜೀವಂತ ವಸ್ತು. ಯಾವುದೇ ಒಂದು ನಾವು ಹಾಕಿದಂಥ ಬೀಜ ಬೆಳೆಯಾಗಿ ಅದನ್ನು ಹುಟ್ಟಿ ಮೊಳಕೆ ಹೊಡೆದು ಬೆಳೆಯಾಗಿ ಬೆಳಿಬೇಕಾದ್ರೆ ಈ ಮಣ್ಣು ಒಂದು ಮುಖ್ಯವಾದಂಥ ಮಾಧ್ಯಮ. ಇದನ್ನು ನಾವು ಸುಸ್ಥಿತಿಯಲ್ಲಿ ಇಟ್ಕೋಬೇಕಾದ್ರೆ ಈ ಸಾವಯವ ಗೊಬ್ಬರವನ್ನು ಮಣ್ಣಿಗೆ ಹಾಕುವುದು ಅತ್ಯಂತ ಅವಶ್ಯಕತೆ ಇದೆ. ಈ ಒಂದು ನಿಟ್ಟಿನಲ್ಲಿ ಒಂದು ಕಾಂಪೋಸ್ಟ್ ಗೊಬ್ಬರ ಅಂದರೆ ತಿಪ್ಪೆ ಗೊಬ್ಬರ, ಎರೆಹುಳು ಗೊಬ್ಬರ, ಅದೇ ರೀತಿ ಜೈವಿಕ ಗೊಬ್ಬರಗಳು ಬರ್ತವೆ. ಆಮೇಲೆ ಬೆಳೆಗಳ ಅವಶೇಷಗಳನ್ನು ಈಗ ನಾವು ಏನು ರಾಶಿ ಮಾಡಿದ ಬಳಿಕ ಈಗ ನಾವು ಜೋಳ ರಾಶಿ ಮಾಡಿದಾಗ ಅಲ್ಲಿ ಬುಡಿಚಿ ಉಳಿತದೆ, ತೊಗರಿ ರಾಶಿ ಮಾಡಿದಾಗ ತೊಗರಿ ಕಟ್ಟಿಗೆ ಉಳಿತದೆ, ಅವೆಲ್ಲವುಗಳನ್ನು ಮರಳಿ ಭೂಮಿಗೆ ಕೊಡುವುದರಿಂದ ಭೂಮಿಯಲ್ಲಿ ಸಾವಯವ ಅಂಶವನ್ನು ಹೆಚ್ಚು ಮಾಡಲಿಕ್ಕೆ ಸಹಾಯಕಾರಿಯಾಗುತ್ತದೆ. ಇಲ್ಲಿ ಮುಖ್ಯವಾಗಿ ಹೆಚ್ಚಿನ ನಮಗೆ ಲಾಭ ಆಗುವುದು ಈ ಕಾಂಪೋಸ್ಟ್ ಗೊಬ್ಬರದಿಂದ. ಈ ನಾವೇನು ತಿಪ್ಪೆ ಗೊಬ್ಬರ ಅಂತ ಹೇಳ್ತೀವಿ, ಇದನ್ನು ನಾವು ಉಪಯೋಗ ಮಾಡೋದ್ರಿಂದ ಮಣ್ಣಿನಲ್ಲಿ ಒಳ್ಳೆಯ ರೀತಿಯ ಗುಣಧರ್ಮಗಳು ಬೆಳೆಯುತ್ತವೆ. ಅಂದರೆ ಮಣ್ಣಿನ ಗುಣಧರ್ಮಗಳು ಸುಧಾರಣೆಗೊಂಡು ಮಣ್ಣು ಸುಸ್ಥಿತಿಯಲ್ಲಿ ಒಳ್ಳೆಯ ಆರೋಗ್ಯಕರ ಸ್ಥಿತಿಯಲ್ಲಿ ಇರುತ್ತದೆ. ಇಲ್ಲಿ ಮಣ್ಣಿನ ಗುಣಧರ್ಮಗಳು ಅಂತ ಬಂದಾಗ ಒಂದು ಮಣ್ಣಿಗೆ ನೀರನ್ನು ಮಳೆ ಬಂದಾಗ ಆಗಲಿ ಅಥವಾ ನೀರಿದ್ದಾಗ ಆ ನೀರನ್ನು ಹಿಡಿಯುವಂಥ ಶಕ್ತಿ ಇರಬೇಕು. ಮತ್ತು ನೀರು ಹೆಚ್ಚಾದಾಗ ಯಾವಾಗ ಯಾವುದೇ ಒಂದು ಮಿತಿ ಇರ್ತದೆ, ಹೆಚ್ಚಿನ ಒಂದು ನೀರನ್ನು ಬಸಿದು ಹೋಗತಕ್ಕಂಥ ವ್ಯವಸ್ಥೆ ಆ ಮಣ್ಣಿನಲ್ಲಿ ಇರಬೇಕು. ಅಂದರೆ ನೀರನ್ನು ಧಾರಣ ಮಾಡುವ ಶಕ್ತಿ ಇರಬೇಕು, ನೀರು ಬಸಿದು ಹೋಗುವಂಥ ಶಕ್ತಿನೂ ಆ ಮಣ್ಣಿಗೆ ಇರಬೇಕು. ಅದೇ ರೀತಿ ಒಳ್ಳೆಯ ರೀತಿಯಲ್ಲಿ ಗಾಳಿ ಆಡಬೇಕು, ಆಮೇಲೆ ಮಣ್ಣು ರಚನೆ ಒಳ್ಳೆಯ ರೀತಿ ಇರಬೇಕು. ಸೊ ಇವೆಲ್ಲ ಒಂದು ಒಳ್ಳೆಯ ಮಣ್ಣಿನ ಗುಣಧರ್ಮಗಳು. ಈ ಗುಣಧರ್ಮಗಳನ್ನು ಉಳಿಸಿಕೊಂಡು ಇವರು ಅದೇ ರೀತಿ ಮುಂದೆ ಒರೆಸ್ಕೊಂಡು ಹೋಗಬೇಕಾದ್ರೆ ಈ ಮಣ್ಣಿಗೆ ಸಾವಯವ ಗೊಬ್ಬರಗಳ ಅವಶ್ಯಕತೆ ಬಹಳ ಇರುತ್ತದೆ. ಇಲ್ಲಿ ತಿಪ್ಪೆ ಗೊಬ್ಬರವನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ, ಒಳ್ಳೆಯ ರೀತಿಯಿಂದ ವೈಜ್ಞಾನಿಕವಾಗಿ ತಯಾರು ಮಾಡಿದಂಥ ತಿಪ್ಪೆ ಗೊಬ್ಬರ ಬಳಸುವುದರಿಂದ ಹೆಚ್ಚು ನಮ್ಮ ಲಾಭ ಇದೆ. ಈಗ ನಾವು ಕಾಂಪೋಸ್ಟ್ ಮಾಡಲಿಕ್ಕೆ ಸಾಕಷ್ಟು ವಿಧಾನಗಳು ನಮ್ಮಲ್ಲಿವೆ, ಆ ವಿಧಾನಗಳನ್ನು ಬಳಸಿಕೊಂಡು ವೈಜ್ಞಾನಿಕ ರೀತಿಯಲ್ಲಿ ಕಾಂಪೋಸ್ಟ್ ಮಾಡಿದರೆ ಒಳ್ಳೆಯ ಒಂದು ಸಾವಯವ ಗೊಬ್ಬರ ಸಿಗ್ತದೆ. ಅದೇ ರೀತಿ ಇತ್ತಿತ್ತಲಾಗಿ ಒಂದು ಪ್ರಚಾರ ಪಡೆದಂಥ ಇನ್ನೊಂದು ಸಾವಯವ ಗೊಬ್ಬರ ಎರೆಹುಳು ಗೊಬ್ಬರ. ಈ ಎರೆಹುಳನ್ನು ನಾವು ಭೂಮಿಯ ಕರುಳು ಅಂತ ಹೇಳ್ತೀವಿ. ಈ ಎರೆಹುಳು ತ್ಯಾಜ್ಯ ವಸ್ತುಗಳನ್ನು ಕೂಡಿಸಿ ಅವರನ್ನು ಕಳಿಸಿ ಅವರನ್ನು ತಿಂದು ಏನು ಒಂದು ಹಿಕ್ಕಿ ಅಂತ ನಾವು ಹೇಳ್ತೀವಿ, ಆ ಹಿಕ್ಕಿ ಹಾಕ್ತದೆ, ಅದನ್ನು ನಾವು ಎರೆಹುಳು ಗೊಬ್ಬರ ಅಂತ ಹೇಳ್ತೀವಿ. ಇದು ಕೂಡ ಒಳ್ಳೆಯ ಒಂದು ಸಾವಯವ ಗೊಬ್ಬರ. ಇದನ್ನು ಹಾಕುವುದರಿಂದ ಬೆಳೆಗೆ ಸಾಮಾನ್ಯವಾಗಿ ಎಲ್ಲ ಪೋಷಕಾಂಶಗಳು ಸಿಕ್ಕು ಮತ್ತು ಆ ಭೂಮಿಯ ರಚನೆ ಉತ್ತಮಗೊಂಡು ಒಂದು ನೀರಿಡಿಯುವಂಥ ಸಾಮರ್ಥ್ಯ ಇರಬಹುದು ಅಥವಾ ನೀರು ಬಸಿದು ಹೋಗುವಂಥ ಸಾಮರ್ಥ್ಯ ಇರಬಹುದು, ಮಣ್ಣಿನಲ್ಲಿ ಒಳ್ಳೆಯ ಗಾಳಿ ಆಡುವಂಥ ವ್ಯವಸ್ಥೆ ಮಾಡಿ ಒಳ್ಳೆಯ ಇಳುವರಿ ಪಡಿಲಿಕ್ಕೆ ಒಂದು ಸಹಾಯ ಆಗ್ತದೆ. ಈಗ ತಾವು ಹೇಳ್ತಾ ಇದ್ರಿ ಡಾಕ್ಟರ್ ವಾಲಿ ಅವರು ಕಾಂಪೋಸ್ಟ್ ಗೊಬ್ಬರ ಬಗ್ಗೆ, ಅಸಾಂಪ್ರದಾಯಿಕವಾಗಿ ಬೆಳೀತಾ ಇರುವಂಥ ಈಗೇನದಲ್ಲ ಸುಮ್ಮನೆ ಬಿಟ್ಬಿಡ್ತಾರೆ, ಅದು ಎಷ್ಟೋ ಅಲ್ಲಿ ಪೋಷಕಾಂಶಗಳು ಸತ್ತು ಹೋಗ್ಬಿಡ್ತಾವೆ. ವೈಜ್ಞಾನಿಕವಾಗಿ ಆ ಕಾಂಪೋಸ್ಟ್ ಗೊಬ್ಬರವನ್ನು ತಯಾರು ಮಾಡಬೇಕು, ಅದು ಬಹಳ ಅವಶ್ಯಕತೆ ಅದ. ಅದರೊಳಗೆ ಬಹುಶಃ ಈ ಗೋಮೂತ್ರ ಮತ್ತು ಆ ಸಗಣಿ ಏನದಲ್ಲ ಅದನ್ನು ಲೈವ್ ಆಗಿ ಅಲ್ಲಿರುವಂಥ ಜೀವಕೋಟಗಳನ್ನು ರಕ್ಷಣೆ ಮಾಡೋ ನಿಟ್ಟಿನೊಳಗೆ ಅದನ್ನು ಆದಷ್ಟು ಬೇಗ ಭೂಮಿಗೆ ಹಾಕುವಂಥ ಪ್ರಯತ್ನ ಮಾಡೋದನ್ನು ಅವಶ್ಯಕತೆ ಅದ. ಈ ವೈಜ್ಞಾನಿಕವಾಗಿ ತಾವು ಹೇಗೆ ಕಾಂಪೋಸ್ಟ್ ಗೊಬ್ಬರ ಹೆಂಗೆ ತಯಾರು ಮಾಡ್ತೀರಿ, ಯಾವ ರೀತಿ ಅದು ಪೋಷಕಾಂಶಗಳು ಜಾಸ್ತಿ ಆಗ್ತದೆ, ಏನು ಜಾಸ್ತಿ ಆಗ್ತದೆ ಮಣ್ಣೊಳಗೆ? ಈಗ ಸಾಮಾನ್ಯ ನಾವು ಹಳ್ಳಿಗಳಲ್ಲಿ ನೋಡ್ತೀವಿ ಅಲ್ಲಲ್ಲಿ ತಿಪ್ಪಿ ಮಾಡಿ ರೋಡ್ ಮ್ಯಾಗೆ ಬಿಟ್ಟಿರ್ತಾರೆ. ಸೊ ಅದು ತಂದು ದಿವಸ ಕಸವನ್ನಾಗಲಿ ಅಥವಾ ಅಲ್ಲಿ ಒಗಿತಾರೆ, ಮುಂದೆ ಸ್ವಲ್ಪ ದಿವಸ ಬಿಟ್ಟು ಬಳಕದ ನಾವು ತಿಪ್ಪೆ ಗೊಬ್ಬರ ತೊಯ್ದು ಹೊಲಕ್ಕೆ ಹಾಕ್ತೀವಿ. ಈ ರೀತಿ ಮಾಡೋದ್ರಿಂದ ಆ ಗೊಬ್ಬರದಲ್ಲಿದ್ದಂಥ ಸತ್ವಗಳು ಈ ಉಷ್ಣಕ್ಕೆ ಅಥವಾ ಸೂರ್ಯನ ಬೆಳಕಿಗೆ ಅವು ರೂಪಾಂತರಗೊಂಡು ಹೋಗೋದರಿಂದ ತಿಪ್ಪೆ ಗೊಬ್ಬರದ ಅಥವಾ ಕಾಂಪೋಸ್ಟದ ಒಂದು ಇರತಕ್ಕಂಥ ಪೋಷಕಗಳ ಪ್ರಮಾಣ ಕಡಿಮೆ ಆಗುತ್ತೆ. ಆದ್ದರಿಂದ ನಾವು ವೈಜ್ಞಾನಿಕ ರೀತಿ ಅಂದರೆ ಸರಿಯಾದ ರೀತಿಯಲ್ಲಿ ಗುಂಡಿ ತೋಡಿ ಅಂದರೆ ತಗ್ಗು ತೋಡಿ ಅಲ್ಲಿ ಕೆಳಗಡೆ ಗಟ್ಟಿಯಾದಂಥ ಬೆಳೆಗಳು ಅಂದರೆ ಈ ತೆಂಗಿನ ಪರಿಕೆ ಅಂತ ಹೇಳ್ತೀವಿ ಅಂಥವುಗಳನ್ನು ಹಾಕಿ ಅಥವಾ ತೊಗರಿಯ ಗಿಡಗಳನ್ನು ಅದರ ಮೇಲೆ ಒಂದು ಸ್ವಲ್ಪ ಮಣ್ಣು ಒಂದು ಸ್ವಲ್ಪ ನಾವು ಸೆಗಣಿ ಅಂತ ಹೇಳ್ತೀವಿ ಅದು ಹಾಕಿ, ಆಮೇಲೆ ದನಗಳು ತಿಂದು ಉಳಿಸಿದಂಥ ಪದಾರ್ಥಗಳನ್ನು ನಾವು ಚಗಳ ಅಂತ ಹೇಳ್ತೀವಿ ಅದನ್ನು ಹಾಕಿ, ಇದೇ ರೀತಿ ಪದರ ಪದರ ಈ ರೀತಿ ಸೆಗಣಿ ಇದು ಹಾಕೊಡ್ತು ಹಾಕೊತ್ತು ನಾವು ತುಂಬಿದಾಗ ಮುಂದೆ ಅದನ್ನು ಪೂರ್ತಿ ಮುಚ್ಚಿ ಇಲ್ಲಿ ನಾವು ಈ ಕ್ರಿಯೆಯನ್ನು ಅಂದರೆ ನಾವು ಏನು ಈ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಕೂಡಿಸಿ ಶೇಖರಿಸಿ ಈ ಒಂದು ತಗ್ಗಿನಲ್ಲಿ ಹಾಕಿ ಇದನ್ನು ನಾವು ಏನು ಒಂದು ಎರಡು ಅಥವಾ ಮೂರು ತಿಂಗಳು ಬಿಡ್ತೀವಿ ಇದಕ್ಕೆ ನಾವು ಕಳೆಯುವ ಕ್ರಿಯೆ ಅಂತ ಹೇಳ್ತೀವಿ. ಇದು ಸರಿಯಾಗಿ ಕಳೆಯಬೇಕು. ಸರಿಯಾಗಿ ಕಳೆತಾಗ ಎಲ್ಲ ಪೋಷಕಾಂಶಗಳು ಸುಮಾರಲ್ಲಿ ಇರತಕ್ಕಂಥ ಎಲ್ಲ ಪೋಷಕಾಂಶಗಳು ನಾವೇನು 16 ಪೋಷಕಾಂಶಗಳು ಅಂತ ಹೇಳಿದೆ ಎಲ್ಲ ಪೋಷಕಾಂಶಗಳು ಈ ಕಾಂಪೋಸ್ಟ್ನಲ್ಲಿ ಇರ್ತವೆ. ಆದರೆ ಅಲ್ಲಿ ಇರ್ತಕ್ಕಂಥ ಪ್ರಮಾಣ ಕಡಿಮೆ ಇರ್ತದೆ. ಆ ಒಂದು ಕಡಿಮೆ ಇದ್ರೂ ಕೂಡ ನಾವು ಒಂದು ಕಾಂಪೋಸ್ಟ್ ಗೊಬ್ಬರ ನಾವು ಭೂಮಿ ಕೊಟ್ಟಿವಂತಂದ್ರೆ ಸಸ್ಯಗಳಿಗೆ ಬೇಕಾದಂಥ ಎಲ್ಲಾ ಪೋಷಕಾಂಶಗಳು ನಾವು ಕೊಟ್ಟಿವಂತ ಅದರ ಅರ್ಥ. ಈಗ ನಾವು ಸಾಮಾನ್ಯ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ನಾವು ಈ ಇತ್ತಿತ್ತಲಾಗೆ ನಾವು ರಸಗೊಬ್ಬರಗಳನ್ನು ಬಳಸ್ತಾ ಇದ್ದೀವಿ. ಈ ರಸಗೊಬ್ಬರಗಳು ಬೇಕು ನಿಜ, ಆದರೆ ಒಂದು ಪ್ರಮಾಣವನ್ನು ಮೀರಿ ನಾವು ಹೋದಾಗ ಅದರಿಂದ ಮಣ್ಣಿನ ಮೇಲೆ ಪರಿಣಾಮಗಳು ಬೀರುತ್ತವೆ. ಈಗ ನಾವು ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಯೂರಿಯಾ ಅಂತ ಹೇಳ್ತೀವಿ. ಯೂರಿಯಾದಲ್ಲಿ ಸಾರಜನಕ ಅಷ್ಟೇ ಇರುತ್ತೆ. ಇಲ್ಲಿ ನಾವು ಒಂದು ಕ್ವಿಂಟಲ್ ಅಂದ್ರೆ ನಾವು 2 ಚೀಲ ಹೇಳ್ತೀವಿ, ಒಂದು ಕ್ವಿಂಟಲ್ ಯೂರಿಯಾ ಹಾಕಿದಾಗ 46 ಕಿಲೋ ಸಾರಜನಕ ಸಿಗುತ್ತೆ. ಅದೇ ನಾವು ಒಂದು ಕ್ವಿಂಟಲ್ ತಿಪ್ಪೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಹಾಕಿದಾಗ 1 ಕಿಲೋ ಅಷ್ಟೇ ನಮಗೆ ಸಾರಜನಕ ಸಿಗುತ್ತೆ. ಆದ್ರೆ ನಾವು ಈ ತಿಪ್ಪೆ ಗೊಬ್ಬರನ್ನ ಅದರಲ್ಲಿ ಇರ್ತಕ್ಕಂಥ ಪ್ರಮಾಣದ ಮೇಲೆ ನೋಡಬಾರದು. ಅದರಿಂದ ನಮಗೆ ಏನು ಲಾಭ ಇದೆ, ನಮ್ಮ ಮಣ್ಣಿಗೆ ಏನು ಲಾಭ ಇದೆ ಅದನ್ನು ತಿಳ್ಕೊಂಡು ಈ ಸಾವಯವ ಗೊಬ್ಬರಗಳನ್ನ ಹಾಕೋದು. ಸರಿ, ಮಣ್ಣಿಗೆ ಸಾರಜನಕ ಅವಶ್ಯಕತೆ ಇರುವುದಿಲ್ಲ, ಕಡಿಮೆ ಬೇಕಾಗ್ತದೆ. ಹೌದು, ಒಂದೊಂದ್ಸಲ ಸಾಮಾನ್ಯ ಈ ಸಾರಜನಕ ರಂಜಕ ಪೊಟ್ಯಾಸಿಯಂ ಇವೆಲ್ಲ ಸರ್, ಇವು ಕೂಡ ನಾವು ಹಾಕಲೇಬೇಕು. ಇವು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾದಂತ ಪೋಷಕಾಂಶಗಳು. ಆದರೆ ಪರಿಪೂರ್ಣ ಒಂದು ಪೋಷಕಾಂಶ ಅಂದ್ರೆ ಸಮಗ್ರ ಪೋಷಕಾಂಶ ಅಂದಾಗ ಸಾರಜನಕ, ರಂಜಕ, ಪೊಟ್ಯಾಶ್, ಕ್ಯಾಲ್ಸಿಯಂ, ಗಂಧಕ, ಮ್ಯಾಗ್ನೇಷಿಯಂ, ಆಮೇಲೆ ಸತು, ಬೋರಾನ್ ಇವೆಲ್ಲವುಗಳನ್ನು ನಾವು ಕೊಡಬೇಕಾಗ್ತದೆ. ಆದರೆ ಸಾರಜನಕ, ರಂಜಕ, ಪೊಟ್ಯಾಸ್ ನಾವು ಎಷ್ಟು ಪ್ರಮಾಣದಲ್ಲಿ ಕೊಡ್ತೀವಿ ಅಷ್ಟು ಪ್ರಮಾಣದಲ್ಲಿ ಕೂಡ ನಾವು ಕೊಡೋದಿಲ್ಲ, ಕಡಿಮೆ. ಈಗ ನಾವು ಬೋರಾನ್ ಅಥವಾ ಸತು, ಕಬ್ಬಿಣ ಎಕರೆಗೆ ಒಂದು 10 ಕಿಲೋ ಅಂತ ಹೇಳ್ತೀವಿ ಎಕರೆಗೆ. ಅದೇ ನಾವು ಸಾರಜನಕ ವಿಷಯಕ್ಕೆ ಬಂದಾಗ ಅದು ಎಕರೆಗೆ ಒಂದು 100 ಕಿಲೋ ಇರ್ಬೋದು, 50 ಕಿಲೋ ಇರ್ಬೋದು, ಈ ಪ್ರಮಾಣದಲ್ಲಿ ಬೇಕಾಗ್ತದೆ. ಆದ್ದರಿಂದ ಈ ಕಾಂಪೋಸ್ಟ್ ಗೊಬ್ಬರಗಳನ್ನು ಸರಿಯಾಗಿ ಕಳೆಯುವಂತೆ ಮಾಡಿ ವೈಜ್ಞಾನಿಕ ರೀತಿಯನ್ನು ತಯಾರು ಮಾಡಿ ಇಲ್ಲಿ ನಾವು ಈ ಕಳಿವಿಕೆ ಕ್ರಿಯೆಯನ್ನ ಒಂದು ಸ್ವಲ್ಪ ವೇಗ ಮಾಡಲು, ಬೇಗನೆ ಕಳೆಯುವಂತೆ ಮಾಡಲು ಸೂಕ್ಷ್ಮಾಣು ಜೀವಿಗಳ ಒಂದು ಅವಶ್ಯಕತೆ ಇದೆ. ಇಲ್ಲಿ ಕಾಂಪೋಸ್ಟ್ ಕಲ್ಚರ್ ಅಂತ ಹೇಳ್ತೀವಿ, ಅಂದ್ರೆ ಈ ಗೊಬ್ಬರವನ್ನು ತ್ವರಿತವಾಗಿ ತಯಾರು ಮಾಡಲಿಕ್ಕೆ ಬೇಕಾದಂತಹ ಸೂಕ್ಷ್ಮ ಜೀವಿಗಳ ಒಂದು ಮಿಶ್ರಣವನ್ನು ನಮ್ಮ ಕೃಷಿ ಮಹಾವಿದ್ಯಾಲಯದ ಸೂಕ್ಷ್ಮಾಣು ಜೀವಶಾಸ್ತ್ರ ವಿಭಾಗದಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಅದನ್ನು ನಾವು ಒಂದು ಹೆಂಡಿ ನೀರಿನಲ್ಲಿ ಹಾಕಿ ಅದನ್ನು ಆ ಜೀವಾಣುಗಳನ್ನು ಕಲಿಸಿ ಈ ಗೊಬ್ಬರದ ಒಂದು ಗುಂಡಿಗಳಿಗೆ ಹಾಕಿ ಮುಚ್ಚಿದರೆ ಬೇಗನೆ ಕಳೆತು ನಮಗೆ ಕಾಂಪೋಸ್ಟ್ ಗೊಬ್ಬರ ಸಿಗುತ್ತದೆ. ಫಲವತ್ತಾದ ಅಂದರೆ ಮಣ್ಣಿಗೆ ಬೇಕಾದಂತಹ ಒಂದು ಪೋಷಕಾಂಶಗಳು ಸಿಗ್ತದೆ. ಅಂದರೆ ಬಹುಶಃ ಈಗ ಇದೆಲ್ಲ ನಮಗೆ ಕಾಂಪೋಸ್ಟ್ ಎಲ್ಲ ತಯಾರು ಮಾಡಿ ಮಣ್ಣನ್ನು ನಾವು ತಯಾರು ಮಾಡಿದ್ವಿ ಅಂದರೆ ಭೂತಾಯಿ ತಯಾರಾದ್ಲು, ಅಂದರೆ ಯಾವುದೋ ಒಂದು ಬೀಜ ಬಿತ್ತಿದ್ರು ಕೂಡ ಒಂದು ಫಲವತ್ತಾದ ಒಂದು ಗಿಡ ಆಗಲಿಕ್ಕೆ, ಕೆಲವೊಂದು ಸಸ್ಯ ಆಗಲಿಕ್ಕೆ, ಅದು ತಯಾರಾಗಲಿಕ್ಕೆ ಒಂದು ಮಣ್ಣು ಭಾಳ ಅವಶ್ಯಕತೆ ಅದು ಆಯಿತು. ಈಗ ಇನ್ಮೇಲೆ ಈಗ ಯಾವುದೋ ಒಂದು ನಾವು ಬೆಳೆ ಬೆಳಿಬೇಕು ಅಂದಾಗ ಅದನ್ನು ನಾವು ಬೆಳಿತೀವಿ, ಬಿತ್ತೀವಿ, ಬೆತ್ತಿದ ಮೇಲೆ ತೊಗರಿ ಆಗ್ಬೋದು ಅಥವಾ ಬೇಕಾದ ಯಾವುದು ಹಣ್ಣಿನ ಒಂದೊಂದು ಇಳುವರಿ ಆಗ್ಬೋದು, ಬಿತ್ತಿದ ನಂತರ ಅವುಗಳು ಕೂಡ ಪೋಷಕಾಂಶಗಳು ಸರಿಯಾಗಿ ಮುಟ್ಟಬೇಕು ಅನ್ನೋದು ನಮ್ಮದು ಒಂದು ಕಾಳಜಿ. ಯಾವ ನಿಟ್ಟಿನೊಳಗೆ ಅಲ್ಲಿ ಕೆಲಸ ಮಾಡಿದರೆ ಆ ಸಸಿಗಳು ತುಂಬ ಒಂದು ನಗ್ನಗ್ತಾ ಕುಲುಕುಲ ಅಂತ ಅಂದರೆ ಆರೋಗ್ಯಯುತವಾಗಿ ಬೆಳಿಬಹುದು? ಮೊದಲನೇದಾಗಿ ಈ ಮಣ್ಣಿನ ಪರೀಕ್ಷೆ ಬಹಳ ಮುಖ್ಯ. ನಮ್ಮ ಮಣ್ಣಿನಲ್ಲಿ ಯಾವ ಪೋಷಕಾಂಶಗಳು ಇವೆ, ಯಾವ ಪೋಷಕಾಂಶಗಳು ಇಲ್ಲ, ಇದ್ದರೆ ಎಷ್ಟು ಪ್ರಮಾಣದಲ್ಲಿ ಇವೆ, ಇದು ಎಲ್ಲ ರೈತರು ತಿಳಿದುಕೊಳ್ಳಬೇಕಾದಂಥ ಒಂದು ಪ್ರಮುಖ ವಿಷಯ. ಇದನ್ನು ನಾವು ಮಣ್ಣಿನ ಮಾದರಿಗಳನ್ನು ತೆಗೆದು ಮಣ್ಣಿನ ಪ್ರಯೋಗಾಲಯಗಳಿಗೆ ಮಾದರಿಗಳನ್ನು ಕಳಿಸಿ ಅಲ್ಲಿ ಮಣ್ಣಿನ ವಿಶ್ಲೇಷಣೆ ಮಾಡಿದಾಗ ನಮ್ಮ ಮಣ್ಣಿನಲ್ಲಿ ಯಾವ್ಯಾವ ಪೋಷಕಾಂಶಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಇವೆ ಎಂಬುದು ನಮಗೆ ಗೊತ್ತಾಗ್ತದೆ. ಅಲ್ಲದೆ ನಾವು ಯಾವ ಬೆಳೆಯನ್ನು ಬೆಳೆಯಬೇಕಂತ ನಾವು ನಿರ್ಧಾರ ಮಾಡಿದ್ದೀವಿಯೋ ಆ ಬೆಳೆಗೆ ಆ ಮಣ್ಣಿನಲ್ಲಿದ್ದಂಥ ಪೋಷಕಾಂಶಗಳು ಪೂರಕವಾಗಿವೆಯೋ ಅಥವಾ ಹೆಚ್ಚು ಇದೆಯೋ ಕಡಿಮೆ ಇದೆಯೋ ತಿಳ್ಕೊಂಡು ಒಂದು ಶಿಫಾರಸು ಮಾಡಿದಂಥ ಒಂದು ಪೋಷಕಾಂಶ ಪ್ರಮಾಣ ನಾವು ನಿರ್ಧಾರ ಮಾಡಬಹುದು. ಇಲ್ಲಿ ಈ ಪೋಷಕಾಂಶಗಳ ಒಂದು ಪ್ರಮಾಣ ಜೊತೆಗೆ ನಮ್ಮ ಮಣ್ಣಿನ ಗುಣಧರ್ಮಗಳು ಕೂಡ ನಾವು ನೋಡಲಿಕ್ಕೆ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಇದೆ. ಈ ಮಣ್ಣು ಪರೀಕ್ಷೆ ಮುಖಾಂತರ ನಮ್ಮ ಮಣ್ಣಿನ ಇಸಿ ಎಷ್ಟಿದೆ ಅಂದ್ರೆ ಲವಣಗಳ ವಿದ್ಯುದ್ಧವನ್ನು ತಿಳ್ತೀವಿ, ಇಸಿ, ಆಮೇಲೆ ಮಣ್ಣಿನ ರಸಸಾರ ಇವೆಲ್ಲಗಳನ್ನು ತಿಳಿಯುವುದರಿಂದ ನಮ್ಮ ಮಣ್ಣನ್ನು ಆರೋಗ್ಯ ಸ್ಥಿತಿಯಲ್ಲಿ ಇಡಲಿಕ್ಕೆ ಇದು ಮಣ್ಣು ಪರೀಕ್ಷೆ ಬಹಳ ಸಹಾಯಕಾರಿಯಾಗುತ್ತದೆ. ಮತ್ತು ಈ ಒಂದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಪೋಷಕಾಂಶ ನಿರ್ವಹಣೆಯನ್ನು ಕೈಗೊಂಡಾಗ ಆ ಬೆಳೆಗೆ ಬೇಕಾದಂತಹ ಎಲ್ಲಾ ಪೋಷಕಾಂಶಗಳು ನಾವು ಸರಿಯಾದ ಪ್ರಮಾಣದಲ್ಲಿ ಬೇಕಾದಂತಹ ಕಾಲದಲ್ಲಿ ಕೊಡಲಿಕ್ಕೆ ನಮಗೆ ಸಾಧ್ಯವಾಗುವುದು. ಒಳ್ಳೆಯ ರೀತಿಯಿಂದ ಬೆಳೆದು ಹೆಚ್ಚು ಇಳುವರಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಇತ್ತಿತ್ತಲಾಗಿ ಈ ಮಣ್ಣು ಪರೀಕ್ಷೆಯನ್ನು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಇವೆರಡೂ ಕೂಡಿ ಈ ಮಣ್ಣಿನ ಒಂದು ಪರೀಕ್ಷೆಯ ಒಂದು ಕ್ಯಾಂಪೇನನ್ನು ಮಾಡ್ತಾ ಇದ್ದೇವೆ. ಎಲ್ಲ ರೈತರಿಗೂ ಈ ಮಣ್ಣಿನ ಆರೋಗ್ಯ ಚೀಟಿಗಳನ್ನು ವಿತರಿಸುವಂಥ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭವಾಗಿದೆ. ಇಲ್ಲಿ ಪ್ರತಿಯೊಂದು ರೈತರ ಹೊಲಗಳಲ್ಲಿ ಕೂಡ ಮಣ್ಣಿನ ಮಾದರಿಗಳನ್ನು ತೆಗೆದು ಕೃಷಿ ಇಲಾಖೆಯ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಎಲ್ಲ ಒಂದು ಸಂಸ್ಥೆಗಳ ಸಹಯೋಗದಲ್ಲಿ ಈ ಮಣ್ಣಿನ ಆರೋಗ್ಯ ಚೀಟಿಯನ್ನು ಕೊಡತಕ್ಕಂಥ ಕಾರ್ಯಕ್ರಮ ಇಷ್ಟರಲ್ಲೇ ಪ್ರಾರಂಭವಾಗಲಿದೆ. ಇದರಿಂದ ಎಲ್ಲ ರೈತರಿಗೆ ತಮ್ಮ ಒಂದು ಮಣ್ಣಿನ ಇರತಕ್ಕಂಥ ಪೋಷಕಾಂಶಗಳ ಒಂದು ಪ್ರಮಾಣ ಮತ್ತು ತಮ್ಮ ಮಣ್ಣಿನ ಆರೋಗ್ಯದ ಬಗ್ಗೆ ಅರಿವು ಉಂಟಾಗಿ ಹೆಚ್ಚಿನ ಇಳುವರಿ ಪಡೀಲಿಕ್ಕೆ ಯಾವ ರೀತಿ ನಾವು ಪೋಷಕಾಂಶ ನಿರ್ವಹಣೆ ಮಾಡಬೇಕು ಅನ್ನೋ ಬಗ್ಗೆ ಅವರಿಗೆ ಮಾಹಿತಿ ಸಿಕ್ಕರೆ ಅವರು ಒಳ್ಳೆಯ ರೀತಿಯಲ್ಲಿ ಬೆಳೆಯನ್ನು ಬೆಳೆಯಬಹುದು. ಡಾಕ್ಟರ್ ವಾಲಿಯವರ, ಈಗ ನೀವು ಆಗಲೇ ಹೇಳ್ತಾ ಇದ್ರಿ, ನಾವು ನೈಸರ್ಗಿಕವಾಗಿ ನಾವು ಏನೇ ಕಂಪೋಸ್ಟ್ ಗೊಬ್ಬರ ಆಗಲಿ ಏನೇ ಆಗಲಿ ನಾವು ಪೋಷಕಾಂಶಗಳನ್ನು ಕೊಡಲಿಕ್ಕೆ ಸಾಧ್ಯ, ಆದರೂ ಕೂಡ ಅದು ಕೆಲವೊಂದು ನಾವು ಪೋಷಕಾಂಶಗಳನ್ನು ನೈಸರ್ಗಿಕ ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ರಸಗೊಬ್ಬರಗಳ ಅವಶ್ಯಕತೆ ಇದೆ. ಒಂದು ಬೆಳೆ ಬೆಳೆದು ದೊಡ್ಡದಾದಾಗ ಅದಕ್ಕೆ ಇನ್ನು ಹೆಚ್ಚಿನ ಒಂದು ಪೋಷಕಾಂಶಗಳು ಬೇಕು ಅಂತಂದಾಗ, ಉದಾಹರಣೆಗೆ ರಂಜಕ ಆಗಲಿ, ಅಂದರೆ ನಮ್ಮ ಒಂದು ಕಾಂಪೋಸ್ಟ್ನಲ್ಲಿ ಅದು ಅಷ್ಟು ಪ್ರಮಾಣದ ರಂಜಕ ಸಿಗೋದಿಲ್ಲ. ಒಂದು ಇದರಲ್ಲಿ ಒಂದು ಕೆ ಜಿ ಸಿಕ್ಕರೆ ನೀವು ರಸಗೊಬ್ಬರ ನೀವು ಹಾಕಿಬಿಟ್ರೆ ಅಲ್ಲಿ ನಿಮಗೆ 46-45 ಕೆ ಜಿ ಹೆಂಗೆ ಸಿಗ್ತದೆ ಅಂತಾರೆ. ಅಂದರೆ ಯಾವ ರೀತಿ ನಾವು ಈ ಒಂದು ನೈಸರ್ಗಿಕ ಕಾಂಪೋಸ್ಟ್ ಜೊತೆಗೆ ನಮ್ಮ ಬೆಳೆಯನ್ನು ಬೆಳೀತಾ ಇರುವಾಗ ರಸಗೊಬ್ಬರಗಳು ಬಳಕೆ ಮಾಡಬೇಕು ನಮ್ಮ ರೈತ ಬಾಂಧವರು? ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ನಾನು ಈಗಾಗಲೇ ಹೇಳಿದಾಗೆ ಈ ಒಂದು ಸಮಗ್ರ ಪೋಷಕಾಂಶ ನಿರ್ವಹಣೆ ಇದು ಎರಡು ಗುರಿಗಳನ್ನು ಹೊಂದಿದೆ. ಒಂದು ಮಣ್ಣಿನ ಆರೋಗ್ಯ ಹಾಗೂ ಅಧಿಕ ಇಳುವರಿ. ಇವೆರಡನ್ನೂ ನಾವು ಸಾಧಿಸಬೇಕಾದರೆ ಮೊದಲನೇದಾಗಿ ಸಾವಯವ ಗೊಬ್ಬರಗಳನ್ನು ನಮ್ಮ ಭೂಮಿಗೆ ಹಾಕಬೇಕು. ಸಾವಯವ ಗೊಬ್ಬರ ಅಂದರೆ ಕಾಂಪೋಸ್ಟ್, ತಿಪ್ಪೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ, ಆಮೇಲೆ ಜೈವಿಕ ಗೊಬ್ಬರಗಳು ಹಾಗೂ ಬೆಳೆಗಳ ಉಳಿದ ಭಾಗಗಳಿಂದ ಮಣ್ಣಿನಲ್ಲಿ ಕೂಡಿಸುವುದರಿಂದ ನಾವು ಸಾವಯವ ಗೊಬ್ಬರವನ್ನು ಭೂಮಿಗೆ ಕೊಡಬಹುದು. ಈ ರೀತಿ ಕೊಡೋದರಿಂದ ಮಣ್ಣಿನ ಗುಣಮಟ್ಟಗಳ ಸುಧಾರಣೆ, ಅಂದರೆ ಭೂಮಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹಿಡಿಯುವಂಥ ಶಕ್ತಿ ಬೇಕು, ಆಮೇಲೆ ಭೂಮಿ ಹೆಚ್ಚಾದ ನೀರು ಬಸ್ತು ಹೋಗಬೇಕು, ಆಮೇಲೆ ಪೋಷಕಾಂಶ ಪ್ರಮಾಣ ಸಮರ್ಪಕ ಇರಬೇಕು, ಆ ಪೋಷಕಾಂಶಗಳು ಬೆಳೆಗೆ ಲಭ್ಯ ಆಗುವಂಥ ರೂಪದಲ್ಲಿರಬೇಕು. ಇವುಗಳನ್ನು ನಾವು ಈ ಸಾವಯವ ಗೊಬ್ಬರದ ಮುಖಾಂತರ ನಾವು ಇದು ಸಾಧಿಸಬಹುದು. ಇನ್ನು ನಮಗೆ ಅಧಿಕ ಇಳುವರಿ ಬೇಕಾಗಿದೆ, ಹೆಚ್ಚಿನ ಇಳುವರಿ ಬೇಕು, ಹೆಚ್ಚಿನ ಪ್ರಮಾಣದ ಇಳುವರಿಯನ್ನು ತೆಗಿಬೇಕು. ಆವಾಗ ಪೋಷಕಾಂಶಗಳ ಬೇಡಿಕೆ ಹೆಚ್ಚಿರ್ತದೆ. ಹೆಚ್ಚಿನ ಪೋಷಕಾಂಶದ ಬೇಡಿಕೆಯನ್ನು ನಾವು ಈ ರಸಗೊಬ್ಬರಗಳ ಮುಖಾಂತರ ಕೊಡಬಹುದು. ಅಂದರೆ ಈ ಸಾವಯವ ಗೊಬ್ಬರಗಳನ್ನು ಬಳಸಿ ರಸಗೊಬ್ಬರಗಳನ್ನು ಶಿಫಾರಸು ಮಾಡಿದಂಥ ಪ್ರಮಾಣದಲ್ಲಿ, ಯಾವ ಒಂದು ಬೆಳೆಗೆ ಒಂದು ಶಿಫಾರಸು ಇರ್ತದೆ. ಈಗ ನಾವು ಜೋಳಕ್ಕೆ 1 ಎಕರೆಗೆ 20 ಕಿಲೋ ಸಾರಜನಕ 10 ಕಿಲೋ ರಂಜಕ ಅಂತ ಹೇಳ್ತೀವಿ. ಅದೇ ರೀತಿ ಬೇರೆ ಬೇರೆ ಬೆಳೆಗಳಿಗೆ ಕೊಡತಕ್ಕಂಥ ರಸಗೊಬ್ಬರ ಪ್ರಮಾಣವನ್ನು ನಿರ್ಧಾರ ಮಾಡಿದ್ದಾಗಿದೆ. ಆ ಒಂದು ಶಿಫಾರಸು ಮಾಡಿದಂಥ ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನು ನಾವು ಉಪಯೋಗ ಮಾಡಿಕೊಂಡಾಗ ಇಳುವರಿ ನಮಗೆ ಹೆಚ್ಚಿಗೆ ಬರ್ತದೆ, ಭೂಮಿಯ ಸತ್ವ ಹಾಳಾಗುವುದಿಲ್ಲ. ಭೂಮಿಯ ಸತ್ವವನ್ನು ಉಳಿಸಿಕೊಂಡು ಹೆಚ್ಚು ಇಳುವರಿ ಪಡಿಬೇಕಾದ್ರೆ ಈ ಸಾವಯವ ಗೊಬ್ಬರ ಹಾಗೂ ರಸಗೊಬ್ಬರ ಇವೆರಡನ್ನೂ ನಾವು ಉಪಯೋಗ ಮಾಡಬೇಕು. ಆಮೇಲೆ ರಸಗೊಬ್ಬರಗಳ ವಿಚಾರ ಬಂದಾಗ ಹೆಚ್ಚಾದ ರೈತರು ಬಹಳ ಜನ ಯೂರಿಯಾ ಬಳಸ್ತಾರೆ, ಬಹಳ ಡಿ ಎ ಪಿ ಬಳಸ್ತಾರೆ. ಆದರೆ ಪೊಟ್ಯಾಶ್ ಬಗ್ಗೆ ಅಥವಾ ಗಂಧಕದ ಬಗ್ಗೆ, ಆಮೇಲೆ ಬೋರಾನ್ ಬಗ್ಗೆ, ಸತುವಿನ ಬಗ್ಗೆ ಅವರು ಹೆಚ್ಚು ಕಾಳಜಿ ವಹಿಸುವುದಿಲ್ಲ. ಈ ಎಲ್ಲ ಪೋಷಕಾಂಶಗಳ ಬಗ್ಗೆ ನಾವು ಕಾಳಜಿ ವಹಿಸಿ ಅವೆಲ್ಲವುಗಳನ್ನು ಭೂಮಿಗೆ ಕೊಟ್ಟಾಗ ನಿಜವಾದ ಅರ್ಥದಲ್ಲಿ ನಾವು ಆ ಬೆಳೆಗಳಿಗೆ ಒಂದು ಪೋಷಕಾಂಶ ಕೊಟ್ಟಂಥ ಒಂದು ಕೊಡತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಬಹುದು. ಅಂದರೆ ಸಾರಜನಕ, ರಂಜಕ, ಪೊಟ್ಯಾಶ್ ಹಾಗೂ ಸೂಕ್ಷ್ಮ ಪೋಷಕಾಂಶಗಳಂತಹ ಕ್ಯಾಲ್ಸಿಯಂ ಇರ್ಬೋದು ಅಥವಾ ಸತು, ಕಬ್ಬಿಣ ಇವೆಲ್ಲವುಗಳನ್ನು ಭೂಮಿಗೆ ಕೊಟ್ಟಾಗ ನಮಗೆ ಒಳ್ಳೆಯ ಸಮತೋಲನ ಪೋಷಕಾಂಶಗಳನ್ನು ಕೊಟ್ಟು ಹೆಚ್ಚು ಇಳುವರಿಯನ್ನು ತೆಗಲಿಕ್ಕೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ಈ ಸಮಗ್ರ ಪೋಷಕಾಂಶ ನಿರ್ವಹಣೆ ಎಂಬುದು ಬಹಳ ಒಂದು ಮಹತ್ವವನ್ನು ಪಡೀತದೆ ಅಂತ ಹೇಳಬಹುದು. ಡಾಕ್ಟರ್ ಎಸ್ ವಾಲಿ ಅವರೇ, ಈಗ ನೀವು ನಿರವಯವ ಇದ್ರ ಬಗ್ಗೆ ಹೇಳಿದ್ರೆ, ಅಂದರೆ ನಾವು ಹೆಚ್ಚಿನ ಒಂದು ಪೋಷಕಾಂಶಗಳನ್ನು ನೀಡಿ ಹೆಚ್ಚಿನ ಒಂದು ಇಳುವರಿ ತೆಗಿಬೇಕು ಅಂತಂದಾಗ ಇದು ಪ್ರಶ್ನೆ ಬರ್ತದೆ, ರಸಗೊಬ್ಬರಗಳ ಹೆಚ್ಚಿನ ಬಳಕೆ ಮಾಡ್ತೀವಿ ಅಲ್ಲ ಮಾಡ್ತೀವಿ ಖರೆ, ಆದರೆ ಏನಾಗಿದೆ ಅಂದರೆ ನಮಗೆ ಈ ರಸಗೊಬ್ಬರಗಳ ಬಳಕೆ ಆಗಲಿ ಸಾವಯವ ಗೊಬ್ಬರ ಬಳಕೆ ಆಗಲಿ ಅದಕ್ಕಿಂತ ಮುಖ್ಯವಾಗಿ ಇನ್ಆರ್ಗ್ಯಾನಿಕ್ ರಸಗೊಬ್ಬರಗಳ ಬಳಕೆಯಿಂದ ನಮ್ಮ ಒಂದು ಇಳುವರಿಯಲ್ಲಿ ಕೀಟಗಳ ಒಂದು ನಿರ್ವಹಣೆ ಸ್ವಲ್ಪ ಕಷ್ಟ ಆಗಿಬಿಡ್ತದೆ. ಅದಕ್ಕೆ ಅಲ್ಲಿ ನಾವು ಏನು ಮಾಡ್ತೀವಿ, ರಾಸಾಯನಿಕಗಳ ಉಪಯೋಗ ಮಾಡ್ತೀವಿ, ಕೀಟ ನಿರ್ವಹಣೆಗೋಸ್ಕರ ಔಷಧಿ ಹೊಡಿತೀವಿ. ಸೊ ಅದರಿಂದ ನಮ್ಮ ಮಣ್ಣಿನ ಪೋಷಕಾಂಶ ಮತ್ತು ನಮ್ಮ ಇಳುವರಿ ಬಂದಿರ್ತಲ್ಲ, ಸಸ್ಯಗಳು ನಕ್ಕ ನೆಲಿತಾ ಇರ್ತವೆ, ಅಲ್ಲಿ ಪೋಷಕಾಂಶಗಳಿಗೆ ತೊಂದರೆ ಆಗ್ಬೋದಲ್ಲ. ಅದರಿಂದ ನಮಗೆ ಮುಂದೆ ಬಹುಶಃ ಈಗ ನಮ್ಮ ರೈತ ಬಾಂಧವರು ಎದುರಿಸ್ತಾ ಇರೋ ಸಮಸ್ಯೆನೇ ಅದು. ಕೀಟ ನಿರ್ವಹಣೆ ಮಾಡೋದ್ರಲ್ಲಿ ನಾವು ಸೋತಿದ್ದೇವೆ ಹೇಗೋ? ಒಂದು ವಿಷಯ ಹೇಳಬೇಕಂದ್ರೆ, ವಿಶೇಷವಾಗಿ ನಾವು ರಸಗೊಬ್ಬರಗಳನ್ನು ಬಳಸಿದಾಗ, ನಾನು ಆಗಲೇ ಹೇಳಿದಂಗೆ ಯೂರಿಯಾನ ಹೆಚ್ಚಿಗೆ ಬೆಳೆಸ್ತೀವಿ ನಾವು, ಯೂರಿಯಾದ ಪ್ರಮಾಣ ಹೆಚ್ಚಿಗೆ ಬಳಸ್ತೀವಿ, ಅಥವಾ ಯೂರಿಯಾ ಅಷ್ಟೇ ಬೆಳೆಸ್ತೀವಿ, ಭಾಳ ಅಂದರೆ ಡಿ ಎ ಪಿ ಬಳಸ್ತೀವಿ. ಇಲ್ಲಿ ಒಂದೊಂದು ಪೋಷಕಾಂಶಕ್ಕೂ ಒಂದೊಂದು ಪಾತ್ರ ಇದೆ. ಇನ್ನು ಸಾರಜನಕ ಹಾಕಿದಾಗ, ಸಾರಜನಕದ ಕೆಲಸ ಬೆಳೆ ಚೆನ್ನಾಗಿ ಬೆಳಿಬೇಕು, ಬೆಳೆ ಹೆಚ್ಚು ಎತ್ತರ ಬೆಳಿಬೇಕು, ಹೆಚ್ಚು ಎಲೆಗಳೇ ಬರಬೇಕು ಮತ್ತು ಅದರ ಬೆಳವಣಿಗೆ ಹೆಚ್ಚಿಗೆ ಇರಬೇಕು ಎಂಬುದು ಒಂದು ಸಾರಜನಕದ ಒಂದು ಪಾತ್ರ. ಇನ್ನು ರಂಜಕದ ಬಂದಾಗ, ರಂಜಕದ ಅವಶ್ಯಕತೆ ಎಲ್ಲಿದೆ ಅಂದರೆ ಬೆಳೆಯ ಬೇರುಗಳು ಚೆನ್ನಾಗಿ ಬೆಳಿಬೇಕು, ಬೇರುಗಳು ಚೆನ್ನಾಗಿ ಬೆಳಿಬೇಕು, ಬೇರುಗಳ ಸಂಖ್ಯೆ ಅಂದರೆ ತಂತು ಬೇರು, ತಾಯಿ ಬೇರು, ಈ ಬೇರುಗಳ ಸಂಖ್ಯೆ ಹೆಚ್ಚಾಗಬೇಕು, ಬೇರುಗಳ ಒಂದು ಸುತ್ತಳತೆ ಅಂದರೆ ಬೇರು ಹೆಚ್ಚು ದಪ್ಪ ಆಗಬೇಕು, ಇವೆಲ್ಲ ಮಾಡುವುದರಿಂದ ಒಂದು ಬೇರಿನ ಬೆಳವಣಿಗೆಗಾಗಿ ನಾವು ರಂಜಕ ಬೇಕಾಗ್ತದೆ. ಅದೇ ರೀತಿ ಈ ಪೊಟ್ಯಾಶ್ ವಿಷಯಕ್ಕೆ ಬಂದಾಗ, ಈ ಪೊಟ್ಯಾಶ್ ಮುಖ್ಯವಾಗಿ ಬೆಳೆಗಳಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಈ ನೀರಿನ ಕೊರತೆಯಿಂದ ಏನಾದರೂ ಪರಿಣಾಮ ಆಗ್ತಿದ್ರೆ ಸ್ವಲ್ಪ ಮಟ್ಟಿಗೆ ಅದನ್ನು ತಡೆಗಟ್ಟುವಂಥ ಗುಣಧರ್ಮ ಹೊಂದಿದೆ. ಈಗ ಒಂದು ಏನೋ ನಮಗೆ ಮೋಟರ್ ಸುಟ್ಟಿತ್ತು ಅಥವಾ ಕರೆಂಟ್ ಇರಲಾರದೆ ನೀರು ಒಂದು ಕೊಡಲಿಲ್ಲ ಅಂತ ಹೊತ್ತಿನಲ್ಲಿ ಒಂದು ಸ್ವಲ್ಪ ಆ ನೀರಿನ ಕೊರತೆಯಿಂದ ಆಗತಕ್ಕಂಥ ಒಂದು ಪರಿಣಾಮವನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಟದೆ. ಎರಡನೇದು ಈ ಬೆಳೆಯ ಗುಣಮಟ್ಟ, ಬೆಳೆಯಿಂದ ಬರ್ತಕ್ಕಂಥ ಉತ್ಪನ್ನ ಹೇಳ್ತೀವಿ ನಾವು, ಈ ಕಬ್ಬು ಬೆಳೆದ ಕಬ್ಬಿನ ರಸದ ಕ್ವಾಲಿಟಿ ಅಥವಾ ಯಾವುದೇ ಒಂದು ಶೇಂಗಾದ ಕಾಳುಗಳು ಅದರಲ್ಲಿರ್ತಕ್ಕಂಥ ಎಣ್ಣೆ ಅಂಶ, ಈ ಬೆಳೆಗಳ ಒಂದು ಗುಣಧರ್ಮ ಕ್ವಾಲಿಟಿ ಅಂತ ಹೇಳ್ತೀವಿ ಅದು ಒಳ್ಳೆಯದಾಗ್ತದೆ. ಇನ್ನು ಈ ಗಂಧಕ ಹೇಳ್ತೀವಿ, ಅದರಿಂದ ನಾವು ಎಣ್ಣೆ ಕಾಳು ಬೆಳೆಗಳಲ್ಲಿ ಎಣ್ಣೆ ಅಂಶ ಹೆಚ್ಚಾಗ್ತದೆ. ಆಮೇಲೆ ಬೇರೆ ಬೇರೆ ಒಂದು ಪೋಷಕಾಂಶಗಳಿಗೆ ಒಂದೊಂದು ಪಾತ್ರ ಇದೆ. ಸೊ ನಾವು ಎಲ್ಲ ಪೋಷಕಾಂಶ ಬಳಸಿದಾಗ ಎಲ್ಲ ಒಳ್ಳೆಯ ಒಂದು ಪರಿಣಾಮ ಬರ್ತದೆ. ನಾವು ಕೇವಲ ಸಾರ್ವಜನಿಕ ಹೆಚ್ಚು ಬೆಳೆಸಿದಾಗ ಬೇರೆ ಸರಿಯಾಗಿ ಬೆಳವಣಿಗೆ ಆಗಿರುವುದಿಲ್ಲ, ಹೆಚ್ಚು ಬೆಳೆ ಬೆಳೆದಾಗ ಆ ಬೆಳೆ ಯಾವುದೇ ಒಂದು ಹುಳಿನ ರೋಗದ ಬಾಧೆ ತಡೆಕೊಳ್ಳುವಂಥ ಶಕ್ತಿ ಆ ಬೆಳೆಗೆ ಇರುವುದಿಲ್ಲ, ಹೀಗಾಗಿ ಅದು ಬೇಗನೆ ರೋಗಕ್ಕೆ ತುತ್ತಾಗಬಹುದು ಅಥವಾ ಒಂದು ಕೀಟದ ಹಾವಳಿಗೂ ಕೂಡ ತುತ್ತಾಗಬಹುದು. ಸರಿಯಾದ ಪ್ರಮಾಣ ರಂಜಕ ಪೊಟ್ಯಾಶ್ ಎಲ್ಲವೂ ಕೊಟ್ಟಾಗ ಆ ಬೆಳೆ ಸದೃಢವಾಗಿ ಈ ರೋಗಗಳ ಒಂದು ಹಾವಳಿಯನ್ನು ಸ್ವಲ್ಪ ಮಟ್ಟಿಗೆ ಅದು ತಡ್ಕೊಳ್ಳುವಂಥ ಒಂದು ಶಕ್ತಿ ಅದರಲ್ಲಿ ಇರ್ತದೆ. ಯಾವಾಗ ನಾವು ಸಮತೋಲನದಿಂದ ಮಾಡ್ತೀವಿ ಅವಾಗ ಒಳ್ಳೆಯ ಒಂದು ಪರಿಣಾಮ ನಾವು ನಿರೀಕ್ಷಣೆ ಮಾಡ್ತೀವಿ. ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ, ಅಂದರೆ ರೋಗಗಳ ನಿರ್ವಹಣೆ ಆಗಲಿ ಕೀಟಗಳ ನಿರ್ವಹಣೆ ಅವಶ್ಯಕತೆ ಇರದಂಗೆ ನಾವು ಮಾಡೋದು ಭಾಳ ಮುಖ್ಯ ಅಂತ ತಾವು ಹೇಳ್ತೀರಿ. ಬಹುಶಃ ಅದನ್ನು ನಾವು ಮಾಡಲಿಕ್ಕೆ ಸೋತಿದ್ದಕ್ಕೇ ನಮ್ಮ ಕೀಟಗಳ ನಿರ್ವಹಣೆ ಮಾಡೋದಕ್ಕೆ ನಾವು ಅದು ಔಷಧಿ ಹೊಡಿತೀವಿ, ಅದು ನಮ್ಮ ಮಣ್ಣಿನ ಮೇಲೆ ಪರಿಣಾಮ ದುಷ್ಪರಿಣಾಮ ಬೀರ್ತದೆ. ಹಾಗೆಲ್ಲ ರೋಗನು ಬರ್ತದೆ ಅದಕ್ಕೂ ಔಷಧಿ ಹೊಡಿತದೆ ಅದು ಕೂಡ ಮಣ್ಣಿನ ಮೇಲೆ ದುಷ್ಪರಿಣಾಮ ಆಗ್ತದೆ, ಮಣ್ಣು ಕೂಡ ಅನಾರೋಗ್ಯ. ಯಾವುದೇ ಒಂದು ಬೆಳೆಗೆ ನಾವು ಒಂದು ಔಷಧ ಹೊಡೆದಾಗ ಸರ್, ನಾವು ಹೊಡೆದಂತ ಔಷಧ ಪ್ರಮಾಣದಲ್ಲಿ ಶೇಕಡ 5% ಮಾತ್ರ ಆ ಬೆಳೆಗಳಿಗೆ ಹೋಗ್ತದೆ, ಉಳಿದ 95% ಮಣ್ಣಿನ ಮೇಲೆ ಬೀಳಬೇಕು ಅಥವಾ ಗಾಳಿಯೊಳಗೆ ಹೋಗ್ಬೇಕು ಅಥವಾ ನೀರಿನಲ್ಲಿ ಹೋಗ್ಬೇಕು. ಹೀಗಾಗಿ ಅದು ಮಣ್ಣಿನ ಫಲವತ್ತತೆ ಮೇಲೆ ಪ್ರಭಾವ ಬೀರ್ತದೆ. ಬಹುಶಃ ಅದು ಹೇಳೋದು ಸರಿ ಅದ. ಆದರೆ ಇತ್ತೀಚೆಗೆ ನೈಸರ್ಗಿಕ ಕೃಷಿ ತಜ್ಞರು ಕೆಲವೊಂದಿಷ್ಟು ಅಂದರೆ ಒಂದಿಷ್ಟು ಶಿಫಾರಸುಗಳು ಮಾಡ್ತಾ ಇದ್ದಾರೆ. ನಾವು ಮುಚ್ಚಳಿಕೆಯನ್ನು ಬೆಳೆಸೋಣ, ಅಂದರೆ ನಮ್ಮ ಈ ಸೂರ್ಯನ ಶಾಖದಿಂದ ನಾವು ನಮ್ಮ ಮಣ್ಣನ್ನು ಕಾಪಾಡಿಕೊಳ್ಳೋಣ, ಹಾಗೆಯೇ ಅಲ್ಲಿರುವಂತಹ ಒಂದು ಜೀವಕೋಟೆಗಳ ಒಂದು ಪ್ರಾಣವನ್ನು ರಕ್ಷಿಸಿ ಅದು ತನ್ನಿಂದ ತಾನೇ ನಿರ್ವಹಣೆ ಆಗುವಂಗೆ, ತನ್ನಿಂದ ತಾನೇ ರೋಗ ನಿರೋಧಕ ಶಕ್ತಿ ಬೆಳೆಸೋ ಹಂಗೆ ಮಾಡೋಣ ಅಂತ ಅಂತಿದ್ದಾರೆ. ಬಹುಶಃ ಅದು ಕೂಡ ಈ ಪೋಷಕಾಂಶ ನಿರ್ವಹಣೆಗೆ ಸಹಕಾರಿ ಅಂತ ತಾವು ಹೇಳ್ಬೋದಾ? ಮುಚ್ಚಳಿಕೆಯನ್ನು ಬೆಳೆಸೋದು ಅಂದರೆ ಸತ್ತ ಕಸವನ್ನು ಹಾಕುವಂಥದ್ದು. ಈಗ ಇಲ್ಲಿ ಬೇರೆ ಬೇರೆ ಥರದ ಒಂದು ಕೃಷಿ ಪದ್ಧತಿಗಳು ನಾವು ಕಾಣ್ತೀವಿ. ಒಂದು ಸಾವಯವ ಕೃಷಿ ಅಂತ ಹೇಳ್ತೀವಿ, ಒಂದು ಹೈಟೆಕ್ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಬೆಳೆಸ್ತಕ್ಕಂಥ ಕೃಷಿ, ಸಾವಯವ ಕೃಷಿ, ಅದೇ ರೀತಿ ಪದ್ಧತಿಗಳಿವೆ. ಇಲ್ಲಿ ನಾವು ಯಾವುದೇ ಕೇವಲ ಬೆಳೆಯನ್ನು ಬೆಳೆದು ಆ ಭೂಮಿಗೆ ಏನು ಮಾಡೋದಿಲ್ಲ, ನಾವು ಒಂದು ನೇಗಿಲು ಹೊಡೆಯೋದಾಗಲಿ ಏನು ಮಾಡಲಾರದೆ ಕೇವಲ ಇದಕ್ಕೆ ನಾವು ನೈಸರ್ಗಿಕ ಕೃಷಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಇದು ಆ ಒಂದು ನಾವು ಕೃಷಿ ಮಾಡತಕ್ಕಂಥ ವ್ಯವಸ್ಥೆಯನ್ನು ಅಲ್ಲಿರ್ತಕ್ಕಂಥ ಒಂದು ಪರಿಸ್ಥಿತಿನ ಅವಲಂಬಿತವಾಗುತ್ತದೆ. ಈಗ ನಾವು ವಿಶೇಷವಾಗಿ ನಮ್ಮ ಪ್ರದೇಶಕ್ಕೆ ಬಂದಾಗ ಇಲ್ಲಿ ಉಷ್ಣತೆ ಹೆಚ್ಚು, ಭೂಮಿಯಲ್ಲಿ ಸಾವಯವ ಅಂಶ ಬಹಳ ದಿವಸ ಉಳಿಯುವುದಿಲ್ಲ. ಹಾಗಾಗಿ ನಾವು ಪ್ರತಿ ವರ್ಷ ನಾವು ಬೆಳೆಗಳಿಗೆ ನಾವು ಪೋಷಕಾಂಶ ಕೊಡಬೇಕು, ಸಾವಯವ ಅಂಶನ ಭೂಮಿಗೆ ಕೊಡಬೇಕು, ಪ್ರತಿ ನಾವು ಆ ಸಾವಯವ ಅಂಶನ ನಮ್ಮ ಮಣ್ಣಿನಲ್ಲಿ ಅದನ್ನು ನಾವು ಮೇಂಟೈನ್ ಮಾಡ್ಕೋತ ಹೋಗ್ಬೇಕು. ಇನ್ನು ಕೆಲವೊಂದು ಪ್ರದೇಶಗಳಲ್ಲಿ ಅವು ಆ ಭೂಮಿಯಲ್ಲಿ ಸಹಜವಾಗಿ ಅಲ್ಲಿ ಸಾವಯವ ಅಂಶ ಹೆಚ್ಚಿರ್ತದೆ, ಬಟ್ ಅದು ಎಲ್ಲ ಕಡೆಯೂ ಇದೇ ರೀತಿ ಇರ್ತದೆ ಅಂತ ಹೇಳಿಕೆ ಬರುವುದಿಲ್ಲ. ಪರಿಸ್ಥಿತಿಗೆ ಅನುಗುಣವಾಗಿ ಒಂದು ವ್ಯವಸಾಯ ತಗೊಳ್ಬೇಕಾಗ್ತದೆ. ಆದರೆ ಮುಖ್ಯವಾಗಿ ನಾನು ಹೇಳಬೇಕಂದ್ರೆ ಇಲ್ಲೇ ಒಂದು ಮಣ್ಣಿನ ಆರೋಗ್ಯ ನಮಗೆ ಮುಖ್ಯ, ಅದು ನಿರಂತರವಾಗಿರಬೇಕು, ಒಳ್ಳೆಯ ಸುಸ್ಥಿತಿಯಲ್ಲಿ ಮಣ್ಣು ಇರಬೇಕು, ನಮಗೆ ಇಳುವರಿ ಹೆಚ್ಚಿಗೆ ಬರಬೇಕು. ಸೊ ಇದೇ ಮಾಡಬೇಕಾದ್ರೆ ನಾವು ಸಮಗ್ರ ಪೋಷಕಾಂಶಗಳನ್ನು ಮಾಡಿದಾಗ ಇದು ಸಾಧ್ಯ. ಇದು ಒಂದು ಒಳ್ಳೆಯ ಪದ್ಧತಿ ಅಂತ ನಾನು ಹೇಳ್ತೀನಿ. ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಏನೋದಲ್ಲ, ಬಹುಶಃ ಇದು ಸಾಕಷ್ಟು ಪ್ರಯೋಜನಗಳಿದೆ ಅಲ್ಲ, ಇನ್ನೂ ಹೆಚ್ಚಿನ ಪ್ರಯೋಜನಗಳು ಏನಾದರೂ ಇದ್ರೆ ಅಥವಾ ಬಿಡಿಸಿ ಹೇಳ್ಬೋದಾ? ಹೇಗೆ ಮುಖ್ಯವಾಗಿ ಇಲ್ಲಿ ನಾನು ಈಗಾಗಲೇ ಹೇಳಿದಂಗೆ ಮಣ್ಣಿನ ಗುಣಮಟ್ಟಗಳ ಸುಧಾರಣೆ ಆಗ್ತದೆ, ಆಮೇಲೆ ಇಳುವರಿ ಹೆಚ್ಚಾಗ್ತದೆ, ಇನ್ನು ಮುಖ್ಯವಾಗಿ ವ್ಯವಸಾಯದ ಖರ್ಚು ಕೂಡ ಕಡಿಮೆ ಆಗ್ತದೆ. ನಾವು ಹೆಚ್ಚಿನ ಪ್ರಮಾಣದ ಸಾವಯವ ಗೊಬ್ಬರಗಳನ್ನು ಬಳಸ್ಕೊತ ಹೋದಾಗ ಈ ರಸಗೊಬ್ಬರ ಮೇಲೆ ಅವಲಂಬನೆ ಕಡಿಮೆಯಾಗಿ ನಮ್ಮ ಭೂಮಿಯಲ್ಲಿ ನಮ್ಮ ಮಣ್ಣಿನಲ್ಲಿ ನಾವೇ ತಯಾರು ಮಾಡಿಕೊಟ್ಟಂಥ ಸಾವಯವ ಗೊಬ್ಬರಗಳನ್ನು ನಾವು ಬಳಸುತ್ತಾ ಹೋದಾಗೆ ಮಣ್ಣಿನಲ್ಲಿ ಸಾವಯವದ ಒಂದು ಅಂಶನೂ ಮೇಂಟೈನ್ ಆಗ್ತದೆ, ಉಳಿತದೆ. ಅದೇ ರೀತಿ ನಾವು ಹಾಕ್ತಕ್ಕಂಥ ರಸಗೊಬ್ಬರಗಳ ಪ್ರಮಾಣ ಕಡಿಮೆಯಾಗಿ ಒಂದು ವ್ಯವಸಾಯದ ಮೇಲೆ ಆಗತಕ್ಕಂಥ ಖರ್ಚು ಕಡಿಮೆಯಾಗಿ ನಮಗೆ ನಿವ್ವಳ ಲಾಭ ಬರ್ತದೆ, ಮತ್ತು ಮುಖ್ಯವಾಗಿ ಗುಣಮಟ್ಟದ ಒಂದು ಉತ್ಪನ್ನ ಬರ್ತದೆ. ಬಹಳ ಕಡೆ ನೋಡ್ತೀವಿ ಕೀಟನಾಶಕ ಸಿಂಪರಣೆ ಮಾಡೋದ್ರಿಂದ, ರೋಗನಾಶಕಗಳನ್ನು ಸಿಂಪರಣೆ ಮಾಡೋದ್ರಿಂದ ಉತ್ಪನ್ನಗಳಲ್ಲಿ ಇವು ಒಂದು ಉಳಿಯುವಂತಹ ಪ್ರಮಾಣ, ಅಂದ್ರೆ ಆ ಕೀಟನಾಶಕ ಇರ್ಬೋದು ಅಥವಾ ರೋಗನಾಶಕ ಉಳಿಯೋದ್ರಿಂದ ಅವು ಅಷ್ಟು ಆರೋಗ್ಯದ ಮೇಲೆ ಕೆಲವು ದುಷ್ಪರಿಣಾಮ ಬೀರ್ತಕ್ಕಂಥ ಒಂದು ಸಂಭವ ಇರ್ತದೆ. ಆದರೆ ನಾವು ಸಾವಯವ ಗೊಬ್ಬರಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿದಾಗ ಮತ್ತು ಕೆಲವೊಂದು ಸಾವಯವ ಮೂಲದ ಸಸ್ಯ ಜನ ಕೀಟನಾಶಕಗಳನ್ನ ಅಥವಾ ರೋಗನಾಶಕಗಳು ಬಳಸಲಿಕ್ಕೆ ಸಾಧ್ಯ, ಇವೆಲ್ಲವನ್ನು ಉಪಯೋಗ ಮಾಡಿಕೊಂಡಾಗ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಆಗ್ತದೆ. ಡಾಕ್ಟರ್ ಸೋಹಾಲಿ ಅವರೇ, ಈಗ ನಮ್ಮಲ್ಲಿ ಏನಾಗಿದೆ, ಸ್ವಯಂ ವೈದ್ಯ ಬಹಳ ಆಗಿದೆ. ಅಂದ್ರೆ ಈಗ ನಮಗೆ ಆರಾಮಿಲ್ಲ ಅಂದ್ರೆ ನಾನು ದವಾಖಾನೆ ಹೋಗೋ, ಡಾಕ್ಟರ್ ಕಡೆ ಹೋಗೋದೇ ಇಲ್ಲ, ನಾನೇ ಔಷಧ ತೊಗೊಂಡ್ಬಿಡ್ತೀನಿ, ಯಾವ್ದೊಂದು ಗುಳಿಗೆ ತೊಗೊಂಡ್ಬಿಡ್ತೇನೆ. ಹಂಗೆ ನಮ್ಮ ರೈತ ಬಾಂಧವರು ಏನ್ ಮಾಡ್ತಾರೆ, ವಿಜ್ಞಾನಿಗಳ ಸಲಹೆ ತಗೊಳ್ಳೋದಿಲ್ಲ. ಅಂದ್ರೆ ಆ ಪಕ್ಕದ ಹೊಲದವ್ರು ಏನ್ ಮಾಡ್ತಾರೆ, ಅದ್ ನೋಡಿ ಅವ್ ಏನ್ ಮಾಡ ನೋಡಿ, ನಾನು ಅವ್ನ ಮಣ್ಣೆ ಬೇರೆ ಅವ್ನ ಮಣ್ಣೆ ಬರೋದ್ರ ಕಲ್ಪನೆ ಇರೋದಿಲ್ಲ. ಹಿಂಗಾಗಿ ಎಷ್ಟೋ ಜನ ರೈತ ಬಾಂಧವರು ತಮ್ಮ ಒಂದು ಬದುಕಿನ ನಿರ್ವಹಣೆಯಲ್ಲಿ ಸೋಲ್ತಾ ಇದ್ದಾರೆ. ಅಂದ್ರೆ ಬಹುಶಃ ಅವರಿಗೆ ಆ ಒಂದು ಮಾಹಿತಿಯ ಅವಶ್ಯಕತೆ ಇದೆ, ವಿಜ್ಞಾನಿಗಳ ಸಹಕಾರ ಬೇಕಾಗಿದೆ. ಹಿಂಗಾಗಿ ಮಣ್ಣಿನ ಒಂದು ಪರೀಕ್ಷೆನೇ ಆಗಲಿ, ಈ ಥರ ಒಂದು ಈ ಪೋಷಕಾಂಶಗಳ ನಿರ್ವಹಣೆಯನ್ನು ನಾವು ಯಶಸ್ವಿಯಾಗಿ ಮಾಡೋದೇ ಆಗಲಿ, ಇದಕ್ಕೆ ಬಹುಶಃ ಒಬ್ಬ ತಜ್ಞರ ಒಂದು ಸಲಹೆ ಬೇಕಾಗ್ತದೆ. ಆ ನಿಟ್ಟಿನೊಳಗೆ ಹಿಟ್ನಳ್ಳಿ ಫಾರಂ ಏನಿದೆಯಲ್ಲ, ತಮ್ಮದು ಏನು ಕೃಷಿ ವಿಜ್ಞಾನ ಕೇಂದ್ರ ತುಂಬ ಪ್ರಯೋಜನಕಾರಿ ಕೆಲಸ ಮಾಡ್ತಾ ಇದೆ. ಸಾಕಷ್ಟು ಜನ ರೈತ ಬಾಂಧವರು ಉಪಯೋಗ ತೊಗೊಂಡಿದ್ದಾರೆ, ಇನ್ನೂ ಉಪಯೋಗ ತೊಗೊಳ್ಬೇಕಾಗಿದೆ. ಸೊ ಆ ನಿಟ್ಟಿನೊಳಗೆ ನಮ್ಮ ರೈತ ಬಾಂಧವರಿಗೆ ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಿ, ಮತ್ತು ಅವರು ತಮ್ಮನ್ನು ಯಾವ ರೀತಿ ಸಂಪರ್ಕಿಸಬೇಕು ಅದನ್ನು ಖಂಡಿತವಾಗಿ ಹೇಳಿ. ಇದೊಂದು ಬಹಳ ಮುಖ್ಯವಾದಂಥ ವಿಷಯ. ಈ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ ಎನ್ನುವುದು ಹಿಟ್ನಳ್ಳಿ ಫಾರ್ಮ್ ಇರತಕ್ಕಂಥ ಸಂಸ್ಥೆ ಕಳೆದ ಸುಮಾರು 10 ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ಒಂದು ರೈತರ ಸೇವೆಯಲ್ಲಿ ಇದೆ. ಸಾಕಷ್ಟು ಪ್ರಾತ್ಯಕ್ಷಿಕೆಗಳನ್ನು ತರಬೇತಿಗಳನ್ನು ರೈತರಿಗೆ ಹಮ್ಮಿಕೊಂಡು ರೈತರ ಅಭಿವೃದ್ಧಿಯಲ್ಲಿ ತನ್ನ ತೊಡಗಿಸಿಕೊಂಡಿದೆ. ಯಾವುದೇ ಒಂದು ವಿಷಯದ ಬಗ್ಗೆ ಮಾಹಿತಿ ಬೇಕಂದಾಗ ನಾವು ಕೃಷಿ ವಿಜ್ಞಾನ ಕೇಂದ್ರದ ಒಂದು ದೂರವಾಣಿ ಸಂಖ್ಯೆ ಇದೆ, 0852230758 0835223758. ಇದು ಒಂದು ಸ್ಥಿರ ದೂರವಾಣಿ ಸಂಖ್ಯೆ. ಹಾಗೂ ನನ್ನ ಒಂದು ಮೊಬೈಲ್ ಸಂಖ್ಯೆ ಕೂಡ ಇದೆ, 9448495346, 944849356. ರೈತ ಬಾಂಧವರೇ, ಇದು ಡಾಕ್ಟರ್ ಎಸ್ ವೈ ವಾಲಿಯವರ ಮೊಬೈಲ್ ನಂಬರ್. ಇದಲ್ಲದೆ ನಮ್ಮದು ವೆಬ್ಸೈಟ್ ಇದೆ, ಹಾಗೂ ನಮ್ಮ ಇಮೇಲ್ನು ಕೂಡ ಇದೆ, kvkbijapur@gmail.com. ಇದರ ಮುಖಾಂತರ ಕೂಡ ಸಂಪರ್ಕ ಬಳಸಬಹುದು. ದೂರವಾಣಿ ಸಂಖ್ಯೆ ಇದೆ, ಮೊಬೈಲ್ ಸಂಖ್ಯೆ ಇದೆ. ಇದರ ಪ್ರಯೋಜನ ತಾವೆಲ್ಲ ರೈತ ಬಾಂಧವರು ಪಡೆಯಬೇಕೆಂಬುದೇ ನಮ್ಮ ಒಂದು ವಿನಂತಿ. ಡಾಕ್ಟರ್ ಎಸ್ ವಾಲಿಯವರೇ, ಇಲ್ಲಿ ತನಕ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತಂತೆ ಸಾಕಷ್ಟು ಮಾತಾಡಿದ್ದೇವೆ. ಮುಖ್ಯವಾಗಿ ತಮ್ಮ ಮಾತುಗಳ ಪ್ರಕಾರ ಸಾವಯವ ಕೃಷಿಗೆ ಹೆಚ್ಚು ಜನ ಒಲವು ತೋರಿಸಬೇಕು ಅಂತ ಹೇಳ್ತಾ ಇದ್ದೀರಿ. ಅವಶ್ಯಕತೆ ಬಂದಾಗ ನಾವು ರಸಗೊಬ್ಬರಗಳ ಉಪಯೋಗ ಮಾಡೋಣ, ಅಂದರೆ ಪೋಷಕಾಂಶಗಳಲ್ಲಿ ಕೊರತೆ ಆದಾಗ ಮಾತ್ರ ಉಪಯೋಗ ಮಾಡೋಣ, ಸುಮ್ಮ ಸುಮ್ಮನೆ ಜಾಸ್ತಿ ಹಾಕೋದು ಬೇಡ. ಹಾಗೆಯೇ ನಾವು ಮೊದಲು ಆ ನಿರ್ವಹಣೆಯನ್ನು ಸರಿ ಮಾಡಲಿಕ್ಕೆ ಕಲಿತ್ರೆ ಆ ರೋಗ ಬರೋದೇ ಇರೋ ಸಾಧ್ಯತೆಯೇ ಜಾಸ್ತಿ, ಆಮೇಲೆ ಕೀಟಗಳ ಒಂದು ನಿರ್ವಹಣೆ ಮಾಡೋ ಸಾಧ್ಯತೆಯೂ ಇರೋದಿಲ್ಲ. ಯಾಕಂದರೆ ಕೀಟಗಳ ತೊಂದರೆಯೂ ಬರೋದಿಲ್ಲ, ಆಮೇಲೆ ರೋಗನೂ ಬರೋದಿಲ್ಲ. ಹೀಗಾಗಿ ನಾವು ಪೋಷಕಾಂಶ ನಿರ್ವಹಣೆ ಮಾಡೋದು ಭಾಳ ಮುಖ್ಯದ. ಆ ನಿಟ್ಟಿನೊಳಗೆ ಕಾಂಪೋಸ್ಟ್ ಆಗಲಿ, ಅದು ವೈಜ್ಞಾನಿಕವಾಗಿ ತಯಾರು ಮಾಡಿದಂಥ ಒಂದು ಕಾಂಪೋಸ್ಟ್ ತಿಪ್ಪೆ ಗೊಬ್ಬರವನ್ನು ವೈಜ್ಞಾನಿಕವಾಗಿ ನಾವು ತಯಾರು ಮಾಡೋಣ. ಅದು ಒಂದು ಸಮಯ ಇದೆ, ಆ ಸಮಯದ ಮಿತಿಯೊಳಗೆ ಮಾಡಿದರೆ ಸರಿಯಾಗಿ ಅದು ಆಗ್ತದೆ, ಅದು ನಮ್ಮ ಈ ಮಣ್ಣಿಗೆ ಸಾಕಷ್ಟು ಫಲವತ್ತತೆಯನ್ನು ಕೊಡ್ತದೆ ಮತ್ತು ಸಮೃದ್ಧ ಇಳುವರಿಯನ್ನು ಕೂಡ ಬೆಳೆಯಬಹುದು. ತಾವು ಸಾಕಷ್ಟು ವಿಸ್ತಾರವಾಗಿ ಮಾಹಿತಿಯನ್ನು ನೀಡಿದ್ದೀರಾ ಡಾಕ್ಟರ್ ಎಸ್ ವೈ ವಾಲಿಯವರೇ. ತಾವು ಕೃಷಿ ವಿಜ್ಞಾನ ಕೇಂದ್ರ ಹಿಟ್ನಳ್ಳಿ ಫಾರ್ಮ್ನ ಕಾರ್ಯಕ್ರಮ ಸಂಯೋಜಕರಾಗಿ ವಿಸ್ತೃತ ಮಾಹಿತಿಯನ್ನು ನೀಡಿದ್ದೆ. ನಮ್ಮ ರೈತ ಬಾಂಧವರು ಇದನ್ನು ಪ್ರಯೋಜನ ಪಡೀಲಿ, ಹೆಚ್ಚಿನ ಮಾಹಿತಿಯನ್ನು ತಾವು ಕೊಟ್ಟಂಥ ಮೊಬೈಲ್ ಸಂಖ್ಯೆಯನ್ನು ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ಆ ವಿಜ್ಞಾನಗಳ ಸಂಪರ್ಕದಿಂದ ಇವತ್ತು ನಾವು ಸಾಕಷ್ಟು ಸಾಧನೆ ಮಾಡ್ಬೋದು ಅನ್ನೋದು ನಮ್ಮ ರೈತ ಬಾಂಧವರು ಅರಿತುಕೊಳ್ಳಿ ಅಂತ ಆಶೆ ಮಾಡ್ತಾ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಡಾಕ್ಟರ್ ಎಸ್ ವೈ ವಾಲಿ ಅವರೊಂದಿಗೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ಮಾತುಕತೆ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಶರಣಬಸವ ಚೋಳಿನ್.